ಯಾರು? ಸಮಯ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನು ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆ ಈ ಕುರಿತು ಸಂವಾದ ಇದೆ. ಪಾಲ್ಗೊಳ್ತಾ ಇದ್ದಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಅತೀಫಾ ಮುನಾವರಿ ಮತ್ತು ಮಂಡ್ಯ ತಾಲೂಕು ಜಯಪುರ ಗ್ರಾಮದ ಜೆಕೆ ಬಸವರಾಜ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಡಾಕ್ಟರ್ ಅತೀಫ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಬಸವರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಸಮಸ್ಯಾತ್ಮಕ ಮಣ್ಣು ಏನು ಹಾಗಂದರೆ ಡಾಕ್ಟರ್ ಅತೀಫ್ ಅವರೇ? ಸರ್, ನಮಗೆಲ್ರಿಗೂ ತಿಳಿದಿದೆ, ಸೊ ಈ ಮಣ್ಣಿಂದನೇ ನಮಗೆ ಯಾವುದೇ ಒಂದು ಆಹಾರ ಪದಾರ್ಥ ಬರುವಂಥದ್ದು. ಇದನ್ನು ಸಕಲ ಜೀವರಾಶಿಗಳಿಗೆ ಆಧಾರ ಅಂತ ಹೇಳ್ತೀವಿ. ಅಂದರೆ ಈ ಭೂಮಿ ಮೇಲೆ ಇರುವಂಥ ಯಾವುದೇ ಒಂದು ಜೀವಿಯ ಅಸ್ತಿತ್ವ ಮಣ್ಣಿನ ಮೇಲೆ ಅವಲಂಬಿತವಾಗಿರುತ್ತೆ. ನಾವು ಸುಮಾರು 12,000 ವರ್ಷಗಳಿಂದ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ವಿಧಾನದಲ್ಲಿ ಅಥವಾ ಈ ಒಂದು ಹಾದಿಯಲ್ಲಿ 1,000,000 ಜನರು ನಾಗರಿಕತೆಯನ್ನು ಹೊಂದು ನಂತರ ಏನಾಯಿತು ಅಂತ ಹೇಳಿದ್ರೆ ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಕೂಡ ಮಾಡಿದ್ದೀವಿ. ಅದಕ್ಕೆ ಒಂದು ಮುಖ್ಯ ಮೂಲ ಅಂತ ಹೇಳಿದ್ರೆ ನೀರಾವರಿ ಕೂಡ ಅದರಲ್ಲಿ ಒಂದು ಯಶಸ್ಸು ಕಂಡಿರುವಂಥದ್ದು. ನಾವು ಬೆಳೆ ತೆಗೆಯೋದಕ್ಕೆ ಒಂದು ಪ್ರದೇಶದಲ್ಲಿ ನೀರಾವರಿ ಮುಖಾಂತರ ಒಂದು ಉತ್ತಮವಾದಂಥ ಇಳುವರಿನ ತೋಳೋದಕ್ಕೆ ಸಾಧ್ಯ ಆಗಿದೆ. ಸೊ ಅದು ಖುಷಿಯ ವಿಷಯ ಕೂಡ ಹೌದು. ಆದರೆ ಈ ಸಮಸ್ಯಾತ್ಮಕ ಮಣ್ಣು ಹೇಗಾಗುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಯಾವುದೇ ಒಂದು ಮಣ್ಣಿನಲ್ಲಿ ಉತ್ಪಾದನೆ ಅನ್ನೋ ಒಂದು ಅಂಶ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಮಣ್ಣಿನಲ್ಲಿ ಸಮಸ್ಯೆ ಉದ್ಭವ ಆಗಿ ಅದು ಸಮಸ್ಯಾತ್ಮಕವಾಗುತ್ತೆ ಅಂತ ಹೇಳ್ಬೋದು ಸರ್. ಸ್ವಾಭಾವಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾವ ಒಂದು ಪ್ರದೇಶದಲ್ಲಿ ತಾಯಿ ಬಂಡೆ ಶಿಲೆ ಉದ್ಭವವಾಗಿರುತ್ತೋ, ಆ ಒಂದು ತಾಯಿ ಬಂಡೆ ಶಿಲೆ ಮುಖಾಂತರ ನಾವು ಅಲ್ಲಿಯ ಪ್ರದೇಶದಲ್ಲಿ ಎಂಥ ಮಣ್ಣು ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತೀವಿ. ಈ ತಾಯಿ ಬಂಡೆ ಶಿಲೆಯಲ್ಲಿ ಧಾತುಗಳ ರೂಪದಲ್ಲಿ ಸೋಡಿಯಂ ಅಂಶ ಇದ್ದಾಗ, ಪೊಟ್ಯಾಷಿಯಂ ಅಂಶ ಇದ್ದಾಗ ಹೆಚ್ಚಾಗಿ ಅಲ್ಲಿ ಸ್ವಾಭಾವಿಕವಾಗಿ ಸ್ವಲ್ಪ ಮಟ್ಟಿಗೆ ಮಣ್ಣು ಚೌಳಾಗುತ್ತೆ. ನಮ್ಮ ಒಂದು ಪ್ರದೇಶ ಮೈಸೂರು ಅಥವಾ ಮಂಡ್ಯ ಜಿಲ್ಲೆನ ತಗೊಂಡಾಗ ನಾವು ನಮಗೆ ವರದಾನನೂ ಸಹಿ ಅಂತ ಹೇಳ್ಬೋದು ಅಥವಾ ಶಾಪ ಅಂತಲೂ ಹೇಳ್ಬೋದು. ನಮಗೆ ಸಿಕ್ಕಿರುವಂಥದ್ದು ನೀರಾವರಿ ಸೌಲಭ್ಯ. ಈ ಒಂದು ನೀರಾವರಿ ಸೌಲಭ್ಯದಿಂದ ಇಷ್ಟು ವರ್ಷದಿಂದ ನಾವು ನೀರನ್ನು ಹರಿಸಿ ಏನು ಬೆಳೆನ ತೆಗಿತಾ ಇದ್ದೀವಿ, ಇದರ ಒಂದು ನೀರು ಹರಿಸುವಿಕೆಯಿಂದ ಸಾಕಷ್ಟು ಮಣ್ಣು ಚೌಳು ಮತ್ತು ಕರ್ಲ್ ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡುಬರ್ತಾ ಇದೆ ಸರ್. ಈ ಚೌಳು ಮಣ್ಣು ಅನ್ನೋದು ಒಂದು ಸಮಸ್ಯೆ. ಹೌದು ಸರ್. ಮತ್ತೆ ಇನ್ನೇನು ಸಮಸ್ಯೆ ಇರ್ಬೋದು ಮಣ್ಣಲ್ಲಿ? ಸೊ ಮಣ್ಣಿನಲ್ಲಿ ಯಾವುದೇ ಒಂದು, ನಾನಾಗಲೇ ಹೇಳಿದ ಹಾಗೆ ಸರ್, ಯಾವುದೇ ಒಂದು ಮಣ್ಣಿನಲ್ಲಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ನಾನು ಆಗಲೇ ಹೇಳಿದೆ, ನೀರಾವರಿ ಪ್ರದೇಶ ಇದ್ದಾಗಲೂ ಕೂಡ ಸಮಸ್ಯಾತ್ಮಕ ಮಣ್ಣಾಗುತ್ತೆ ಅಂತ ಹೇಳಿ. ಅದೇ ರೀತಿ ಎಲ್ಲಿ ಮಳೆ ಹೆಚ್ಚಾಗುತ್ತೋ ಅಂಥ ಒಂದು ಪ್ರದೇಶಗಳಲ್ಲೂ ಕೂಡ ನಮಗೆ ಸಮಸ್ಯಾತ್ಮಕ ಮಣ್ಣಿನ ಒಂದು ಅಸ್ತಿತ್ವ ಕಂಡುಬರುತ್ತೆ. ಅಲ್ಲಿ ಏನು ಕಾರಣ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಯಾವ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆ, ಅಂದರೆ ಒಂದು ವರ್ಷಕ್ಕೆ ಸರಾಸರಿ 2,000 ರಿಂದ 3,000 mm ಮಳೆ ಆಗುತ್ತೋ, ಅಂಥ ಒಂದು ಭಾಗಗಳಲ್ಲಿ ಮಣ್ಣಿನ ಪದರಗಳಿಂದ ಈ ಒಂದು ಧಾತುಗಳಾದಂಥ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಅಂಶ ಏನಾಗುತ್ತೆ ನೀರಿನ ಜೊತೆಗೆ ಬೆರೆತು ಅದು ಮಣ್ಣಿನ ಪದರಗಳಿಂದ ಬಸ್ತು ಈಚೆ ಹೊರಟೋಗುತ್ತೆ. ಅಂಥ ಒಂದು ಸಮಯಗಳಲ್ಲಿ ನಮ್ಮ ಒಂದು ಮಣ್ಣಿನಲ್ಲಿ ಉಳ್ಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶ ಹೆಚ್ಚಾಗಿ ಉಳ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಮಣ್ಣು ಆಮ್ಲೀಯವಾಗಿ ಮಾರ್ಪಾಡಾಗುತ್ತೆ. ಸೊ ನಮ್ಮ ಒಂದು ಪ್ರದೇಶಕ್ಕೆ ಬಂದರೆ ಚೌಳು ಮಣ್ಣು ಹೇಗಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಪ್ರದೇಶದಲ್ಲಿ ಮಳೆ ಸರಾಸರಿ ಒಂದು ವರ್ಷಕ್ಕೆ 800-900 mm ಆಗುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಬಾಷ್ಪೀಕರಣ ಹೆಚ್ಚಾಗುತ್ತೆ, ಅಂದರೆ ಬಿಸಿಲಿನ ತಾಪ ಹೆಚ್ಚಾಗುತ್ತೆ. ಆ ಬಾಷ್ಪೀಕರಣ ಆಗುವಂಥ ಸಮಯದಲ್ಲಿ ನಾವು ನೀರಾವರಿ ಜಮೀನುಗಳಲ್ಲಿ ಏನು ರಸಗೊಬ್ಬರದ ಬಳಕೆಯನ್ನು ಮಾಡ್ತೀವಿ, ಆ ರಸಗೊಬ್ಬರದ ಒಂದು ಅಸ್ತಿತ್ವದಿಂದ ಏನಾಗುತ್ತೆ, ನೀರು ಬಾಷ್ಪೀಕರಣ ಆಗಬೇಕಾದರೆ ಭೂಮಿಯ ಕೆಳಪದರಗಳಿಂದ ಉಪ್ಪಿನ ಅಂಶ ಇರುವಂಥ ಪೋಷಕಾಂಶಗಳನ್ನು ತನ್ನ ಜೊತೆಗೆ ಎಳ್ಕೊಂಡು ಮೇಲ್ಪದರಕ್ಕೆ ಬರುತ್ತೆ. ಬಿಸಿಲಿನ ಸಮಯದಲ್ಲಿ ನೀರು ಬಾಷ್ಪೀಕರಣ ಆಗಬೇಕಾದ್ರೆ ನೀರು ಹಾವಿಯಾಗಿ ಹೊರಟೋಗುತ್ತೆ, ಆದರೆ ಉಪ್ಪಿನ ಅಂಶ ಅಲ್ಲೇ ಮೇಲ್ಪದರದಲ್ಲಿ ಉಳ್ಕೊಂಡು ಮಣ್ಣು ಚೌಳಾಗುವಂಥದ್ದು ಕಂಡುಬರುತ್ತೆ. ಸರ್ ಹೇಳಿ ಬಸವರಾಜ್ ನಿಮ್ಮ ಬಗ್ಗೆ. ಸರ್, ನಾನು ಜೆ ಕೆ ಬಸವರಾಜ್ ಅಂತೇಳಿ ಮಂಡ್ಯ ಜಿಲ್ಲೆ, ನಾನು ವಿಸಿ ಪರಮಗೆ ತುಂಬ ಹತ್ತಿರದಲ್ಲಿದ್ದೀನಿ. ನಾನು ವ್ಯವಸಾಯನ ಮಾಡ್ಕೋ ಬಂದಿರೋದು, ನಮ್ಮ ತಂದೆನೂ ವ್ಯವಸಾಯ ಮಾಡ್ತಾಯಿರೋದು. ನಮ್ಮದೆಲ್ಲ ಪಂಪ್ಸೆಟ್ಟು ಮತ್ತು KR ಸಾಗರದ ನೀರು. ನಮಗೆ ಮಣ್ಣನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಮತ್ತು ಇರುವಂಥ ಮಣ್ಣನ್ನು ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲಿಲ್ಲ. ನಾವು KBK ಸಂಪರ್ಕ ಮತ್ತು ವಿಜ್ಞಾನ ಸಂಪರ್ಕ ಬಂದಮೇಲೆ ನಮಗೂ ಮಣ್ಣಿನ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ನನ್ನ ಜಮೀನಲ್ಲಿ ತೆಂಗು ಕಬ್ಬು ಬೆಳೆ ಇದೆ. ಒಂದು ಜಮೀನಲ್ಲಿ ಕರಲು ಭೂಮಿ ಇತ್ತು, ಸ್ವಲ್ಪ ಭತ್ತ ಎಲ್ಲ ಆಗ್ತಿದ್ದೋ. ಒಂದು ಪಾತಿ ಚೆನ್ನಾಗಿ ಬರ್ತಿತ್ತು, ಒಂದು ಪಾತಿ ಚೆನ್ನಾಗಿ ಬರ್ತಿರಲಿಲ್ಲ. ಆಮೇಲೆ ಒಂದು ಸಲಹೆ ಮೇರೆಗೆ ಮಣ್ಣು ಪರೀಕ್ಷೆ ಮಾಡೋಕ್ಕೆ ವಿಸಿ ಫಾರಂಗೆ ಹೋದೋ. ಆಗ ಇದು ಕರಲು ಮಣ್ಣು ಅಂತ ಹೇಳಿದ್ರು. ಆಗ ವೈಜ್ಞಾನಿಕವಾಗಿ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆಗೆ ಮಣ್ಣಿನ ಮಾದರಿ ತೆಗೆದ್ರಲ್ಲ. ಹೌದು ಸರ್. ಹೇಗೆ ತೆಗೆದ್ರಿ ಸರ್ ಮಣ್ಣು ಪರೀಕ್ಷೆಗೆ ಮಾದರಿ ಅಂದರೆ, ಒಂದು ಎಕರೆ ಜಮೀನು ಇರ್ತು ಅಂದರೆ ಸರ್ ಒಂದು 8 ತವ ತೆಗಿಬೇಕು ಸರ್ ಜಮೀನಲ್ಲಿ. ಮರದ ನೆರಳಲ್ಲಿ ತೆಗಿಬಾರ್ದು, ಕೊಟ್ಟಿಗೆ ಗೊಬ್ಬರ ಹಾಕಿರೋದು ತೆಗಿಬಾರ್ದು. ನಮ್ಮ ಭೂಮಿ ಹೇಗಿದೆ ಅದನ್ನು ನೋಡ್ಕೊಂಡು 8-10 ತವ ತೆಗೆದು ಅದನ್ನು ಸ್ವಲ್ಪ ತೇವಾಂಶ ಇರುವಂಗೆ 1/2 kg ಮಣ್ಣು ಬರುವವರೆಗೂ ಮಿಕ್ಸ್ ಮಾಡಿ ಒಂದು ಬಾಣ್ಲಿಗೆ ಹಾಕ್ಬಿಡ್ದು, ಇಂಟು ಹೊಡೆದು ಆಪೋಸಿಟ್ ಸೈಡ್ ಮಣ್ಣು ತೆಗೆದಾಕೋದು, ಪ್ಲಸ್ ಮಾಡೋದು. ಅದೇ ಥರ ಒಂದು 4-5 ಸರ್ ಮಾಡಿ ತೇವಾಂಶ ಇರುವಂಗೆ 1/2 kg ಮಣ್ಣು ತಂದುಕೊಟ್ರೆ ಸಾಕು, ಮಣ್ಣು ಪರೀಕ್ಷೆ ಮಾಡಿ ಕೊಡ್ತಾರೆ. ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾನು ತೆಂಗುಗೆಲ್ಲ ಗೊಬ್ಬರ ಹಾಕ್ತಾ ಇರೋದು, ಜಮೀನು ಗೊಬ್ಬರ ಹಾಕ್ತಾ ಇರೋದು. ಎಷ್ಟು ವರ್ಷ ಆಯಿತು ಮಣ್ಣು ಪರೀಕ್ಷೆ ಮಾಡಿಸಿ ಸರ್? 3 ವರ್ಷಕ್ಕೆ ಒಂದ್ಸಲ ಪರೀಕ್ಷೆ ಮಾಡಿಸ್ಬೇಕು. ನಾವು ಒಂದು ಬಾರಿ ಮಾಡಿಸ್ದೆ, ಆಗ ಸಾಧಾರಣವಾಗಿತ್ತು. 2ನೇ ಬಾರಿ ಮಾಡಿಸಿದಾಗ ಸಾವಯವಾಂಶ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಇನ್ನೊಂದು 1.5 ವರ್ಷ ಹೋದರೆ 3ನೇ ಬಾರಿ ಪರೀಕ್ಷೆ ಮಾಡಿಸ್ತೀನಿ. ನಾನು ವೈಯಕ್ತಿಕವಾಗಿ ಕಡ್ಡಾಯವಾಗಿ ಪ್ರತಿ 3 ವರ್ಷಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಆ ವೈಜ್ಞಾನಿಕ ಆಧಾರದ ಮೇಲೆ ಕೃಷಿ ಮಾಡಬೇಕು ಅಂತ ಹೊರಟಿದ್ದೀನಿ ಸರ್. ಒಂದು ಬಾರಿ ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರಲ್ಲ, ಮೊದಲನೇ ಸಾರಿ ಏನು ಸಮಸ್ಯೆ ಆಯ್ತು ಮಣ್ಣಲ್ಲಿ? ನಮ್ಮಲ್ಲಿ ಸಾವಯವ ಅಂಶ ಕಮ್ಮಿ ಇದೆ ಅಂತ ಹೇಳಿದ್ರು. ಅದಕ್ಕೆ ಮಾಡಬೇಕಾದ್ರೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಡು ಕುರಿ ಗೊಬ್ಬರಗಳು ಹೆಚ್ಚು ಉಪಯೋಗಿಸ್ಬೋದು. ಕರಲು ಜಾಸ್ತಿ ಇತ್ತು, ಕರಲು ಒಂದು ಜಮೀನಲ್ಲಿ ಕರಲು ಇತ್ತು ಸರ್. ಅದಕ್ಕೆ ಬಸಿಗಾವಲೆ ಮಾಡೋದು, ಜಿಪ್ಸಮ್ ಸಾಕೋದು ಎಲ್ಲ ಹೇಳ್ಕೊಟ್ರು. ಅದಕ್ಕೆ ನಾವೇನು ಮಾಡಿದೆ, ಅದಕ್ಕೆ ವೈಜ್ಞಾನಿಕ ಆಧಾರದ ಮೇಲೆ ಎಷ್ಟು ಜಿಪ್ಸಮ್ ಸಾಕಬೇಕು ಆ ಜಿಪ್ಸಮ್ ಸಾಕ್ದು. ಎಷ್ಟು ಹಾಕಿದ್ರಿ ಹೇಳಿ? ಒಂದು 5 kg ಬ್ಯಾಗ್ ಬರುತ್ತೆ ಸರ್. ಅದು ನಮ್ಮ ಜಮೀನಿಗೆ ಒಂದು 3.5 kg ಏನು ಹಾಕಿದ್ವಿ, ಒಟ್ಟು 3 kg ಸರ್ ಅವರೇಜ್ ಹಾಕ್ತು. ಈಗ ಅದರಲ್ಲಿ ಹಸಿರೆಳೆ ಗೊಬ್ಬರ ಎಲ್ಲ ಬೆಳೀತಾ ಇದೀವಿ. ಬಸಿಗಾವಲೆ ಅಂದ್ರೆ ಏನ್ ಮಾಡಿದ್ರಿ? ಬಸಿಗಾವಲೆ ಅಂದ್ರೆ ಸರ್ ಅದರಿರ್ತಕ್ಕಂಥ ಲವಣಾಂಶಗಳೆಲ್ಲ ಕೊಚ್ಚಿ ಹೋಗುತ್ತೆ. ನಮ್ಮ ಜಮೀನು ಸುತ್ತ ಡ್ರೈನೇಜ್ ಹೊಡಿಸ್ತೋ, ಒಂದು 3 ಅಡಿ ಆಳಕ್ಕೆ. ಅದಕ್ಕೆ ಕಲ್ಲು ಕಟ್ತೋ, ತೇವ್ರಿ ಬಿದ್ದಂಗೆ ಕಟ್ಬಿಟ್ಟು ಅದಕ್ಕೆ ಒಂದು 3 ಇಂಚಿನಷ್ಟು ನೀರು ತುಂಬಾಕೋದು. ಆಗ ಏನಾಗುತ್ತೆ ಅಂದ್ರೆ ಆ ಭೂಮಿಲಿ ಕರಳಿರಲಿ ಚೌಳಿರಲಿ ಆ ನೀರಿನೊಳಗೆ ಇರುವಂತಹ ಲವಣಾಂಶಗಳೆಲ್ಲ ನೀರಿನಲ್ಲಿ ಕರಗಿ ಕರಗಿ ಮತ್ತೆ ನೀರಾಗಿ ಹೊರಟೋಗುತ್ತೆ. ಮತ್ತೆ ಜಮೀನನ್ನು ನಾವು ಶುಷ್ಕೀಕರಣ ಮಾಡ್ಬೇಕಾದ್ರೆ ಎಲ್ಲಿಗೆ ಹೋಗುತ್ತೆ ಅದು? ಇನ್ನೊಬ್ಬರ ಮುಂದಕ್ಕೆ ಹೋಗುತ್ತೆ. ಇಲ್ಲ, ನಮ್ಮ ಸದ್ಯ ನಮ್ಮ ಇದಕ್ಕೆ ನಮ್ಮ ಪಕ್ಕ ನೀರ ಕಾಲುವೆ ಐತೆ ಸರ್, ಅಲ್ಲಿಗೆ ಹೋಗುತ್ತೆ ಅದು. ಈ ರೀತಿ ಆ ಥರ ಮಣ್ಣಿನ ಸಮಸ್ಯೆ ಇರುವಂಥ ಮಣ್ಣಲ್ಲಿ ಭೂಮಿನಲ್ಲಿ ಬಸುಗಾವಲೆ ಮಾಡಿದ್ರೆ ಅಲ್ಲಿ ನಾವು ನೀರು ಬಿಟ್ಟಾಗ ವ್ಯವಸಾಯ ಬೆಳೆದಾಗ ಮಾಡಿದಾಗ ಅದೆಲ್ಲ ನೀರಲ್ಲಿ ಕರಗಿ ಹೋಗುತ್ತೆ ಮತ್ತು ಇರುವಂಥ ಮಣ್ಣು ಉತ್ತಮ ಮಣ್ಣು ರೂಪುಗೊಳ್ತಾ ಇರ್ತದೆ. ಬರೀ ಕಾಲುವೆಯಿಂದ ಮಾತ್ರ ಸಾಧ್ಯ ಅಲ್ಲ, ನಾವು ಹಾಕುವಂಥ ಸಾವಯವ ಗೊಬ್ಬರದ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಮಾಡ್ತಾ ಇದ್ದೀವಿ ಮತ್ತು ನಾನು ವೈಜ್ಞಾನಿಕವಾಗಿ ಬೆಳಿಬೇಕಂದೇಳಿ ಎಲ್ಲ ವಿಜ್ಞಾನಿಗಳ ಸಂಪರ್ಕನೂ ಇಟ್ಕೊಂಡಿದ್ದೀನಿ. ಅಲ್ಲ, ಈಗ ಸಾವಯವ ಅಂದ್ರೆ ಏನೇನು ಹಾಕಿದ್ರಿ ಮಣ್ಣಿಗೆ? ಸರ್ ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ನಮ್ಮ ಜಮೀನು ಸುತ್ತ ಬೇಲಿ, ರಸ್ತೆಲಿ ಹೋಗ್ಬೇಕಾದ್ರೆ ಬೇಲಿ, ನಮ್ಮ ಊರು ಕೆರೆಯರಿ ಮೇಲೆಲ್ಲ ಬೇಲಿ ಸಿಗುತ್ತೆ, ಅದೆಲ್ಲ ಕಡ್ಕೊಂಡು ಕಡ್ಕೊಂಡು ಹಾಕ್ತಾ ಇರ್ತೀನಿ. ಆಮೇಲೆ ಸುಣ್ಣನೂ ಹಾಕ್ತೀನಿ, ನಮ್ಮ ಹಳ್ಳಿ ಸುಣ್ಣ ತಂದು ಹಾಕ್ತೀನಿ. ಮತ್ತು ಕಬ್ಬನ್ನು ಸುಣ್ಣ ತರಗೆಲ್ಲ ಕೊಳೀತು, ಬೇಗ ಕೊಳೀತದೆ. ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಸರ್. ರಸಗೊಬ್ಬರನ ಕಡಿಮೆ ಬಳಸಿ ಬೆಳಿಬೇಕು ಅನ್ನೋದೊಂದು ಕಾನ್ಸೆಪ್ಟು, ಮಣ್ಣಿನ ಆರೋಗ್ಯ ಮಹತ್ವ ಇವೆರಡೂ ನಾನು ಕತೆ ಕವನ ಎಲ್ಲ ಬರೀತಿರ ತಾವು? ಸರ್ ನಂಗೆ ಸಾಹಿತ್ಯ ಅಂದ್ರೆ ತುಂಬ ಇಷ್ಟ ಸರ್. ಆಯಿತು, ಮಣ್ಣಿನ ಬಗ್ಗೆ ಏನಾದ್ರು ಕವನ ಬರೆದಿದ್ರು ಓದಿ. ಸರ್ ಬರೆದಿದ್ದೀನಿ ಸರ್, ಮಣ್ಣಿನ ಜೀವ ಅಂತೇಳಿ ಇತ್ತೀಚೆಗೆ ಬರೆದಿರೋದು. ಮಣ್ಣಿಗೆ ಜೀವ ಕೊಟ್ಟವರು ಯಾರು, ಮಣ್ಣಲ್ಲಿ ಜೀವಕೋಸ ಇಟ್ಟವರು ಯಾರು, ಮಣ್ಣಿನ ಆಳಕ್ಕೆ ಇಳಿದವರು ಯಾರು, ಮಣ್ಣಿನ ದೀಕ್ಷೆ ಪಡೆದವರು ಯಾರು, ಮಣ್ಣಿಗೆ ಮಣ್ಣೆಂಬ ಹೆಸರಿಟ್ಟವರು ಯಾರು, ಮಣ್ಣಲ್ಲಿ ನೀರು ಹಿಡಿದಿಟ್ಟವರು ಯಾರು, ಮಣ್ಣಿನ ಮಹತ್ವ ತಿಳಿದವರು ಯಾರು, ಮಣ್ಣಲ್ಲಿ ಹಸಿರು ಬೆಳೆದವರು ಯಾರು, ಮಣ್ಣಲ್ಲಿ ಹಾಸ ಗೋಪುರ ಕಟ್ಟಿದವರು ಯಾರು, ಮಣ್ಣಿನ ಗರ್ಭದಿ ಪ್ರಕಾಶ ಕೊಟ್ಟವರು ಯಾರು, ಮಣ್ಣಿನ ಹತಿ ಮುನುಸು ತೊರೆದವರು ಯಾರು, ಮಣ್ಣಿನ ಬೆಳೆ ಭಾಗ್ಯದಿ ಮೆರೆದವರು ಯಾರು, ಮಣ್ಣೊಳಗೆ ಅಮೃತ ಸುರಿದವರು ಯಾರು, ಮಣ್ಣೊಳಗೆ ಹೊನ್ನು ಬೆರೆಸಿದವರು ಯಾರು, ಮಣ್ಣಲ್ಲಿ ಮಣ್ಣಾಗದವರು ಯಾರು, ಮಣ್ಣನ್ನು ನಂಬಿ ಕೆಡಲಿಲ್ಲ ಯಾರು. ಈ ರೀತಿ ನಾನು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಬರೀತಾ ಇರ್ತೀನಿ. ನನಗೆ ಮಣ್ಣಿನ ಬಗ್ಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾ ಇರ್ತೀನಿ ಸರ್. ಮೇಡಮ್, ಈಗ ಅವರು ವೈಜ್ಞಾನಿಕವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು, ಕರಲು ಭೂಮಿಯನ್ನು ಯಾವ ತರಹ ಸರಿಪಡಿಸ್ಕೊಂಡೆ ಅಂತ. ಈಗ ತಾವು ಹೇಳಿ ಮೇಡಮ್, ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೇಕು, ಕರಲು ಅಂದ್ರೆ ಏನು, ಎಷ್ಟು ರಸಸಾರ ಇರುತ್ತೆ, ಹೇಗೆ ಅಲ್ಲಿಂದ ಶುರು ಮಾಡಿ. ಓಕೆ ಸರ್. ಸರ್, ಕರಲು ಅಂಶ ನಮ್ಮ ಒಂದು ಜಮೀನಲ್ಲಿ ಹೇಗೆ ಶೇಖರಣೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬಳಸುವಂಥ ರಸಗೊಬ್ಬರಗಳು ಅಲ್ಲಿ ಈ ಕರಲು ಮಣ್ಣಿನಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸೋಡಿಯಂ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಅಂಶ ಶೇಖರಣೆ ಆಗುತ್ತೆ ಸರ್. ಇದರ ಒಂದು ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಣ್ಣಿನ ರಸಸಾರ 8.5 ಹೆಚ್ಚಾಗಿರುತ್ತೆ ಯಾವಾಗಲೂ. ಅದರ ಜೊತೆಗೆ ಇದರ ವಿದ್ಯುತ್ ವಾಹಕತೆ 4 dSi/m ಕಡಿಮೆ ಇರುತ್ತೆ. ಆದರೆ ಮುಖ್ಯವಾಗಿ ಹೇಳಬೇಕು, ಅದರಲ್ಲಿ ನಾವು ನೋಡಬೇಕು, ಪ್ರಯೋಗಾಲಯದಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ನೋಡಿದಾಗ ಅದರಲ್ಲಿ ವಿನಿಮಯಗೊಳ್ಳುವ ಸೋಡಿಯಂ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಎಕ್ಸ್ಚೇಂಜಬಲ್ ಸೋಡಿಯಂ ಪರ್ಸೆಂಟೇಜ್ ಅಂತ ಹೇಳ್ತೀವಿ ಸರ್. ಈ ಕರ್ಲು ಮಣ್ಣಿನಲ್ಲಿ ಈ ವಿನಿಮಯಗೊಳ್ಳುವ ಸೋಡಿಯಂ ಅಂಶ ಯಾವಾಗಲೂ 15 ಹೆಚ್ಚಾಗಿ, ಅಂದರೆ ಶೇಕಡವಾರು ನೋಡುವಂಥದ್ದು, ಶೇಕಡವಾರು 15 ಹೆಚ್ಚಾಗಿರುತ್ತೆ. ಇಂಥ ಒಂದು ಮಣ್ಣಿನಲ್ಲಿ ಅಲ್ಲಿ ವಿನಿಮಯಗೊಳ್ಳುವಂಥ ಸೋಡಿಯಂ ಅಂಶ 15 ಹೆಚ್ಚಾದಾಗ ನೀರಿನಲ್ಲಿ ಅದು ಕರಗಿ ಈಚೆ ಬರುವಂಥದ್ದು ಬಹಳ ಕಷ್ಟಕರ ಸರ್. ಕಾರಣ ಅಷ್ಟೇ, ಅದರಲ್ಲಿರುವಂಥದ್ದು ನೀರಿನಲ್ಲಿ ಕರಗದೇ ಇರುವಂಥ ಸೋಡಿಯಂ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಅಂಶ. ಈ ಒಂದು ಅಂಶವನ್ನು ನಾವು ಈಚೆ ತೆಗಿಬೇಕು ಅಂತ ಹೇಳಿದ್ರೆ ಮಣ್ಣಿಗೆ ಮಣ್ಣು ಪರೀಕ್ಷೆ ಆಧಾರಿತ ಜಿಪ್ಸಮ್ ಬಳಕೆಯನ್ನು ಮಾಡಬೇಕು. ಸೊ ಜಿಪ್ಸಮ್ನಲ್ಲಿ ಕ್ಯಾಲ್ಶಿಯಂ ಸಲ್ಫೇಟ್ ಅನ್ನೋ ಒಂದು ಅಂಶ ಇರುತ್ತೆ. ಆ ಕ್ಯಾಲ್ಶಿಯಂ ಸಲ್ಫೇಟ್ ಅನ್ನೋ ಒಂದು ಅಂಶ ನಾವು ಮಣ್ಣಿಗೆ ಜಿಪ್ಸಮ್ನ ಬೆರೆಸಿ ಉಳುಮೆ ಮಾಡಿದ ನಂತರ ಮಣ್ಣಿಗೆ ಹಾಕಿ ಅದನ್ನು ಬೆರೆಸಿ ನಂತರ ನೀರು ಕಟ್ಟಿದಾಗ ನೀರಿದ್ದಂಥ ಸಮಯದಲ್ಲಿ ಆ ಜಿಪ್ಸಮ್ನಲ್ಲಿರುವಂಥ ಕ್ಯಾಲ್ಶಿಯಂ ಸಲ್ಫೇಟ್ ಅಂಶ ಸೋಡಿಯಂ ಕಾರ್ಬನೇಟ್ ಅಥವಾ ಬೈಕಾರ್ಬನೇಟ್ ಜೊತೆಗೆ ಕ್ರಿಯೆಗೊಂಡು ಮಣ್ಣಿನ ಪದರಗಳಲ್ಲಿರುವಂಥ ಸೋಡಿಯಂ ಅಂಶ ಈಚೆಗೆ ಬರುತ್ತೆ. ಆ ಜಾಗದಲ್ಲಿ ಕ್ಯಾಲ್ಶಿಯಂ ಅಂಶ ಮಣ್ಣಿನ ಪದರಗಳಲ್ಲಿ ಶೇಖರಣೆ ಆಗುತ್ತೆ. ಸೊ ಇದರಲ್ಲಿ ಉಳಿದಿರುವಂಥ ಸಲ್ಫೇಟ್ ಅಂಶ ಏನಾಗುತ್ತೆ, ಸೋಡಿಯಂ ಜೊತೆ ಕ್ರಿಯೆಗೊಂಡು ಅದು ಸೋಡಿಯಂ ಸಲ್ಫೇಟ್ ಆಗಿ ಮಾರ್ಪಾಡಾಗುತ್ತೆ. ಆ ಸೋಡಿಯಂ ಸಲ್ಫೇಟ್ ಅಂಶ ನೀರಿನಲ್ಲಿ ಸುಲಭವಾಗಿ ಕರಗುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ನಾವು ಆ ನೀರನ್ನು ನಾವು ನಮ್ಮ ಒಂದು ಜಮೀನಿಂದ ಈಚೆಗೆ ಬಿಟ್ಟಾಗ ಅಥವಾ ಬಸಿದಾಗ ಏನಾಗುತ್ತೆ, ಆ ಸೋಡಿಯಂ ಅಂಶ ಇರುವಂಥ ನೀರು ನಮ್ಮ ಜಮೀನಿಂದ ಈಚೆ ಹೋಗಿ ರಸಸಾರ ಕಡಿಮೆ ಆಗ್ತಾ ಬರುತ್ತೆ ಸರ್. ಬಟ್ ಇದು ಒಂದು ಕ್ರಿಯೆ 1 ಆಗುವಂಥದ್ದಲ್ಲ, ಸರಿಸುಮಾರು 3-4 ಆದರೂ ಈ ಒಂದು ನಾವು ಜಿಪ್ಸಮ್ ಬಳಕೆ ಮಾಡಿಕೊಂಡು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಏನು ಶಿಫಾರಸ್ ಬರುತ್ತೆ ಅದರಲ್ಲಿ 1/3 ಪ್ರತಿ ವರ್ಷ ಹಾಕುವಂಥದ್ದು ಸರ್. ಆ ಒಂದು ಕರ್ಲು ಮಣ್ಣಿನಲ್ಲಿ ಏನು ಸಮಸ್ಯೆ ಆಗುತ್ತೆ ಈ ಜಮೀನಿನಲ್ಲಿ ಬೆಳೆ ಬೆಳೆದ್ರೆ ಸರ್? ಈ ಜಮೀನಿನಲ್ಲಿ ಬೆಳೆ ಹಾಕಿದಾಗ ಒಂದು ಬೆಳೆ ಕುಂಠಿತವಾಗುವಂಥದ್ದಾಗುತ್ತೆ, ಅದ್ರ ಜೊತೆಗೆ ಬೆಳವಣಿಗೆ ಕುಂಠಿತ ಆಗೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ, ಜೊಳ್ಳುತನ ಹೆಚ್ಚಾಗುತ್ತೆ ಯಾವುದೇ ಬೆಳೆ ಆಗಲಿ ಸರ್. ಅದ್ರ ಜೊತೆಗೆ ಸಾಕಷ್ಟು ಕೀಟ ಮತ್ತು ರೋಗಬಾಧೆ ಈಡಾಗುತ್ತೆ. ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಜಮೀನಿನಲ್ಲಿ ಹೊಸ್ತಿ ಜಾಸ್ತಿ ಆಗುತ್ತೆ, ಅಂದರೆ ನೀರು ನಿಂತು ನಿಂತು ಆ ಹೊಸ್ತಿ ಜಾಸ್ತಿಯಾಗಿ ಆ ಒಂದು ಕಣಗಳ ಜೋಡಣೆ ಸರಿಯಾಗಿ ಆಗೋದಿಲ್ಲ ಆ ಅಂಥ ಒಂದು ಜಮೀನಿನಲ್ಲಿ. ಸೊ ಕಣಗಳ ಜೋಡಣೆ ಆಗದೆ ಇರುವಂತಾಗ ಕಾಲುಗಳು ಹೂತ್ಕೊಳ್ಳುವಂಥದ್ದು ಕಂಡುಬರುತ್ತೆ ಸರ್. ಅಂದ್ರೆ ಇದನ್ನ ಸರಿ ಮಾಡದಲೇ ಹಾಗೆ ಬಿಟ್ಬಿಟ್ರೆ ಮುಂದೆ ಬಹಳ ಸಮಸ್ಯೆ, ಬೆಳೆನೇ ಬರೋದಿಲ್ಲ ಸರ್. ನಾವು ಬಿತ್ತನೆ ಮಾಡಿದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ, ಅಥವಾ ನಾಟಿ ಮಾಡಿದಾಗ ನಾಟಿ ಆದ ನಂತರ ಬೆಳೆ ಬೆಳವಣಿಗೆ ಬಹಳ ಕಡಿಮೆ ಆಗುತ್ತೆ ಸರ್. ಈ ಒಂದು ಕರ್ಲು ಮಣ್ಣಿನಲ್ಲಿ ಸಾಕಷ್ಟು ಲಘು ಪೋಷಕಾಂಶಗಳ ಒಂದು ಕೊರತೆ ಎತ್ತಿ ಕಾಣುತ್ತೆ ಸರ್. ಸೊ ಲಘು ಪೋಷಕಾಂಶಗಳ ಕೊರತೆ ಇದೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಇಳುವರಿಯ ಗುಣಮಟ್ಟ ಕೂಡ ಬೀಳುತ್ತೆ. ಹಾಗೆ ಬಿಟ್ರೆ ಅಲ್ಲಿ ಏನು ಬೆಳೆ ಆಗಲ್ಲ ಸರ್, ಆಗದಲ್ಲೇ ಇರುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಸರ್ ಅಲ್ವಾ? ಆ ಒಂದು ಪರಿಸ್ಥಿತಿ ಬರುತ್ತೆ. ಓಕೆ, ನಿಮಗೂ ಈ ತರ ಎಲ್ಲ ಸಮಸ್ಯೆ ಆಗ್ತಿತ್ತೇನ್ರಿ ಬಸವರಾಜ್ ಅವರು? ಹೌದು ಸರ್, ನಮ್ಮ ಜಮೀನುಗಳಲ್ಲೂ ಕೆಲವು ಭಾಗದಲ್ಲಿ ಆಗದೆ ಸರ್, ನನ್ನ ಭಾಗದ ಎಲ್ಲ ಜಮೀನಲ್ಲೂ ಅಂತಲ್ಲ. ನಾವು ಈ ತರ ಸರಿಪಡಿಸ್ಕೊಳ್ಳೋಕೆ ಈ ದ್ವಿದಳ ಧಾನ್ಯಗಳನ್ನ ಹಾಕ್ತಾ ಇರ್ತೀವಿ, ಅದನ್ನ ಮಲ್ಚಿಂಗ್ ಮಾಡ್ತೀವಿ. ದ್ವಿದಳ ಧಾನ್ಯ ಹಾಕಿದ್ರೆ ಸಹ ಎಷ್ಟೋ ಜನ ರೈತರಿಗೆ ಅದು ಕಂಡ್ರೆ ತುಂಬ ಉದಾಸೀನ. ದ್ವಿದಳ ಧಾನ್ಯದ ಬೇರುಗಳಲ್ಲಿ ಭೂಮಿ ಪ್ರಕೃತಿ ದತ್ತವಾಗಿರುವಂಥ 70% ಸಾರ್ವಜನಿಕವನ್ನು ಈರಿ ಭೂಮಿ ಕೊಡುವಂಥ ತಾಕತ್ತು ಆ ಬೇರಿನ ಗಂಟುಗಳಿಗೆ ಮಾತ್ರ ಇರೋದು. ಆ ಕಾರಣಕ್ಕೆ ನಮ್ಮ ಭೂಮಿಯನ್ನು ಯಾರು ಮಾಡ್ತಾರೆ ರೈತರು, ಅವರು ದ್ವಿದಳ ಧಾನ್ಯನ ಜೊತೆಲಿ ಬೆಳೆದ್ರೆ, ಏಕದಳ ಜೊತೆ ದ್ವಿದಳ ಬೆಳೆದ್ರೆ ಭೂಮಿ ಆರೋಗ್ಯನೂ ಚೆನ್ನಾಗಾಗುತ್ತೆ ಮತ್ತು ಸಾರಜನಕನ ಬಳಕೆನೂ ಕಡಿಮೆ ಆಗುತ್ತೆ. ಆ ಒಂದು ಕಾರಣ ಸಹ, ಒಂದು ಮೂಟೆ ಗೊಬ್ಬರಕ್ಕೆ ಎಷ್ಟು ಯೂರಿಯಾ ಖರ್ಚು ಮಾಡ್ತೀವಿ ಅಂದರೆ 270 ಕೋಟಿ ಒಂದು ಮೂಟೆ ತಗೋತೀವಿ. 2690 ಸರ್ಕಾರ ಸಬ್ಸಿಡಿ ಕೊಡುತ್ತೆ. ನಮ್ಮ ದೇಶದ 170 ಕೋಟಿ ಜನ ಒಬ್ಬ ಒಂದು ಮೂಟೆ ಕಡಿಮೆ ಮಾಡಿದ್ರೆ ಒಂದು ಮೂಟೆಗೆ 2690 ನಾನು ಲೆಕ್ಕ ಹಾಕ್ತೀನಿ 14 ಲಕ್ಷ ಕೋಟಿ ದುಡ್ಡು ನಮ್ಮ ಭಾರತ ಸರ್ಕಾರ ಕುಳಿಕೊಳ್ಳುತ್ತೆ. ಈ ಥರ ಯೋಚನೆ ಮಾಡಿ ನಾನು ವ್ಯವಸಾಯ ಮಾಡ್ತಿರೋದು ಸರ್. ಅಲ್ಲಪ್ಪ, ಈಗ ಹಸಿರಳೆ ಗೊಬ್ಬರ ನೀವು ಬೆಳೆದು ಮಣ್ಣಿಗೆ ಸೇರಿಸ್ತೀರಿ ಅಂದ್ರೆ ತಾವು ದ್ವಿದಳ ಧಾನ್ಯದ ಬೆಳೆ ಹಾಕ್ತೀರಿ, ಅದ್ ಬಿಟ್ಟರೆ ಬೇರೆ ಇನ್ನೇನೇನು ಸೇರಿಸ್ತಾರೆ? ನಾನು ಕಬ್ಬು, ತೆಂಗು, ಭತ್ತ, ರಾಗಿ ಇಷ್ಟೇ ಬೆಳೆದು ಯಾವ್ಯಾವಾಗ ಸಮಯ ಸಿಗುತ್ತೆ ಆ ನಡುವೆ ಎಲ್ಲ ದ್ವಿದಳ ಧಾನ್ಯನ ಹಾಕ್ತಾ ಇರ್ತೀನಿ ಮತ್ತು ವೈಜ್ಞಾನಿಕವಾಗಿ ವಿಜ್ಞಾನಿಗಳ ಸಂಪರ್ಕ ಸತತವಾಗಿ ಇಟ್ಕೊಂಡಿದ್ದೀನಿ ಸರ್. ಈ ತರಹ ಹಸಿರಳೆ ಗೊಬ್ಬರ ಹಾಕೋದು ಅಥವಾ ಅವರೇನು ಹೇಳ್ತಾ ಇದ್ದಾರೆ ಸಾವಯವ ಮೂಲದ ವಸ್ತುವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಉಪ್ಪಿನ ಅಂಶ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ? ಸರ್, ಉಪ್ಪಿನ ಅಂಶ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾದಾಗ ಏನಾಗುತ್ತೆ, ಕಣಗಳ ಜೋಡಣೆ ಆಗುತ್ತೆ ಸರ್ ಬಹಳ ಮುಖ್ಯವಾಗಿ. ಸೊ ನಾವು ಚೌಳು ಮಣ್ಣಾಗಲಿ ಕರ್ಲು ಮಣ್ಣಾಗಲಿ ಅದರ ಒಂದು ಸುಧಾರಣೆಯ ಒಂದು ಭಾಗ ಅಂತ ಹೇಳಿದ್ರೆ ಈ ಒಂದು ಅಲ್ಲಿ ಮಣ್ಣಿನಲ್ಲಿರುವಂಥ ಉಪ್ಪಿನ ಅಂಶನ ಈಚೆಗೆ ತೆಗೆದಾದ ನಂತರ ಒಂದು ಬೆಳೆ ಹಸಿರೆಲೆ ಬೆಳೆಯನ್ನು ಹಾಕಿ ಅಂತ ಹೇಳ್ತೀವಿ. ಅದು ಚಂಬೆ ರೂಪದಲ್ಲಾಗಿರ್ಬೋದು, ಅಪ್ಸೆಣಬಿನ ರೂಪದಲ್ಲಾಗಿರ್ಬೋದು, ಅಥವಾ ಬಸವರಾಜ್ ಅವರು ಹೇಳ್ದಂಗೆ ಅಲಸಂದೆ ಆಗಲಿ, ಉದ್ದ ಆಗಲಿ, ಹುರುಳಿ ಆಗಲಿ, ಇಂಥ ಬೆಳೆಗಳನ್ನು ನಾವು ಹಾಕಿದಾಗ ಒಂದು ಅದರಲ್ಲಿ ಬಸವರಾಜ್ ಅವರು ಹೇಳ್ದಂಗೆ ಪೋಷಕಾಂಶಗಳ ಒಂದು ಲಭ್ಯತೆ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಈ ಹಸಿರೆಲೆ ಬೆಳೆಯನ್ನು ಹಾಕಿದಾಗ ನಮಗೆ ಆ ಒಂದು ಸೊಪ್ಪು ಏನು ಬರುತ್ತೆ ಸರ್, ಅದರಲ್ಲಿರುವಂಥ ಸಾವಯವ ಅಂಶ ಒಂದು ಎಕರೆಗೆ ಇಲ್ಲ ಅಂತ ಹೇಳಿದ್ರೆ ನಾವು ಚಂಬೆ ಅಥವಾ ಅಪ್ಸೆಣಬನ್ನು ಹಾಕಿದಾಗ ನಾವು 3-3.5 ಟನ್ನಷ್ಟು ಹಸಿರು ಎಲೆ ಇರುವಂಥ ಅಂಶ ಬರುತ್ತೆ. ಆ ಅಂಶನ ನಾವು ಮಣ್ಣಿಗೆ ಸೇರಿಸಿದಾಗ ಅದರಲ್ಲಿರುವಂಥ ಸಾವಯವ ಅಂಶದ ಒಂದು ಕಾರಣದಿಂದ ಏನಾಗುತ್ತೆ, ಕಣಗಳ ಜೋಡಣೆ ಆಗುತ್ತೆ. ಕಣಗಳ ಜೋಡಣೆ ಉತ್ತಮ ಆದಾಗ ಅದರಲ್ಲಿ ಆ ಒಂದು ಉಪ್ಪಿನ ಅಂಶ ಏನಾಗುತ್ತೆ, ನಾವು ಬಸದಾದ ನಂತರನೇ ಹಾಕುವಂಥದ್ದು ಹಸಿರೆಲೆ ಗೊಬ್ಬರವನ್ನು, ಆ ಉಪ್ಪಿನ ಅಂಶ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಡೈಲ್ಯೂಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಆ ಒಂದು ಉಪ್ಪಿನ ಅಂಶದಿಂದ ಆಗುವಂಥ ಹಾನಿಯನ್ನು ತಡಿಬೋದು ಅಂತ ಹೇಳ್ಬೋದು ಸರ್, ಅದನ್ನು ಬೆಳೆಗಳಿಗೆ ಆಗುವಂಥ ಹಾನಿಯನ್ನು. ಅಂದ್ರೆ ತಾವು ಹೇಳಿದ್ರೆ ಇದು ಕೇವಲ 1 ವರ್ಷದಲ್ಲಿ ಆಗುವಂತ ಕೆಲಸ ಅಲ್ವಾ, ಎಷ್ಟು ವರ್ಷಗಳು ಬೇಕಾಗಬಹುದು ಇದನ್ನ ಸುಧಾರಣೆ ಮಾಡೋದಕ್ಕೆ? ಸೊ ಕನಿಷ್ಠ ಪಕ್ಷ ಅದು ಮಣ್ಣಿನ ರಸಸಾರ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಚೌಳು ಮಣ್ಣು ಅಂತ ಹೇಳಿದಾಗ ಮಣ್ಣಿನ ರಸಸಾರ ಯಾವಾಗಲೂ 8.5 ಕಡಿಮೆ ಇರುತ್ತೆ. ಸೊ ರೈತರು ಉತ್ತಮವಾಗಿ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡು ಅವರ ಒಂದು ಜಮೀನಿನ ನೀರಿನ ಒಳಹರಿವು ಏನಿದೆ ಅದನ್ನು ನಿಯಂತ್ರಣ ಮಾಡಿಕೊಂಡ್ರೆ ಬಹಳ ಬೇಗ ಮಣ್ಣಿನ ಸುಧಾರಣೆ ಮಾಡ್ಬೋದು 2-3 ವರ್ಷದಲ್ಲಿ. ಅದೇ ಕರ್ಲು ಮಣ್ಣಾದಾಗಲಿ, ಯಾಕಂದರೆ ಜಿಪ್ಸಮ್ ಬಳಕೆ ಮಾಡಲೇಬೇಕು. ಮಣ್ಣು ಪರೀಕ್ಷೆ ಆಧಾರಿತ ಜಿಪ್ಸಮ್ ಬಳಕೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಏನು ಮಣ್ಣು ಪರೀಕ್ಷೆಯಲ್ಲಿ ಶಿಫಾರಸು ಬರುತ್ತೆ ಅದರ 1/3 ಭಾಗವನ್ನು ಮೊದಲೇ ವರ್ಷ ಅದನ್ನು ಸತತವಾಗಿ 3 ವರ್ಷಗಳ ಕಾಲ ನಾವು ಜಿಪ್ಸಮ್ನ ಹಾಕಿ, ಅಂದರೆ ಮಳೆ ಆಗುವಂಥ ಸಮಯದಲ್ಲಿ ಸರ್, ಜೂನ್ನಲ್ಲಿ ಮಾಡುವಂಥದ್ದು. ರೈತರು ನಾಟಿ ತಗೊಳ್ಳುವಂಥದ್ದು ಅಥವಾ ಬಿತ್ತನೆ ತಗೊಳ್ಳೋದಕ್ಕೂ ಒಂದು 20-25 ದಿನ ಮುಂಚೆ ನಾವು ಈ ಕ್ರಿಯೆಯನ್ನು ಮಾಡ್ಕೋಬೇಕಾಗತ್ತೆ. ಸೊ 3 ವರ್ಷ ಜಿಪ್ಸಮ್ ಸೇರಿಸಿ ಮಣ್ಣಿಗೆ, ಸೊ ಆ ನೀರನ್ನು ನಾವು ಈಚೆಕ್ತಾಯಿದ್ದು ನಂತರ ನಾವು ಬೆಳೆಯನ್ನು ತಗೊಳ್ಳೋಂಥದ್ದು. ಸೊ ಕರ್ಲು ಮಣ್ಣು ಆದಾಗ 8.5 ರಸಸಾರಕ್ಕಿಂತ ಹೆಚ್ಚಾಗಿರೋದ್ರಿಂದ, ಸೊ ರಸಸಾರ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಅದು ಕಡಿಮೆ ಒಂದು 8.6 ಅಥವಾ 8.7 ಇದೆ ಅಂತ ಹೇಳಿದ್ರೆ ಅದೊಂದು 2-3 ವರ್ಷದಲ್ಲಿ ಸುಧಾರಣೆ ಆಗುತ್ತೆ, ಆದರೆ ಜಿಪ್ಸಮ್ ಬಳಕೆ ಮಾಡಿದಾಗ ಮಾತ್ರ. ಸೊ ಜಿಪ್ಸಮ್ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರೆ ಆ ಸೋಡಿಯಂ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಅಂಶ ನೀರಿನಲ್ಲಿ ಕರಗದೇ ಇರುವಂಥ ಒಂದು ಸನ್ನಿವೇಶದಲ್ಲಿ ನಾವು ಎಷ್ಟೇ ನೀರು ಕಟ್ಟಿ ಜಿಪ್ಸಮ್ ಹಾಕದೇನೆ ಹಸಿರೆಲೆ ಗೊಬ್ಬರ ಹಾಕಿದ್ರು ಕೂಡ ಅದರ ಒಂದು ಸುಧಾರಣೆ ಆಗೋದಿಲ್ಲ ಸರ್. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ನೀವು ಎಷ್ಟು ವರ್ಷದಲ್ಲಿ ಸುಧಾರಣೆ ಮಾಡ್ಕೊಂಡ್ರಿ ಬಸವರಾಜ್? ಸರ್, ನಾನು 8 ವರ್ಷದಿಂದ ವಿಸಿ ಪರಂ ವಿಜ್ಞಾನಿಗಳು ಕೆ ವಿ ಕೆ ವಿಜ್ಞಾನಿಗಳು ಪರಿಚಯ ಆದಮೇಲೆ ನಾನು ಸುಧಾರಣೆ ಅದಕ್ಕೆ ಬಂದಿರೋದು. ವಿಸಿ ಪರಂ ಕೆ ವಿ ಕೆ ಅಂತ ಕೆ ವಿ ಕೆ ವಿಜ್ಞಾನಿಗಳು ಸಿಬ್ಬಂದಿ ಸಿಕ್ಬಿಟ್ರೆ ಇಡೀ ನಾಡಿನಂತೆ ಎಲ್ಲ ರೈತರು ಉತ್ತಮ ಆಯ್ತಾರೆ. ನಾನು 7 ವರ್ಷದಿಂದ ತರಗ ಬೆಂಕಿ ಆಗ್ತಾ ಇಲ್ಲ, ಈಗ 4 ವರ್ಷದಿಂದ ನನ್ನ ಭೂಮಿ ಸುಧಾರಣೆ ಅದಕ್ಕೆ ಬಂದೈತೆ. ಇನ್ನು 2 ವರ್ಷದಲ್ಲಿ ನನ್ನ ಭೂಮಿಗೆ 1 ಗ್ರಾಮ್ ರಸಗೊಬ್ಬರ ಬಳಸದೆ ಈಗೇನು ಇಳುವರಿ ತೆಗಿತಾ ಇದೆ 1 ಎಕರೆ 40-50 ಟನ್ ಅದನ್ನು ತೆಗಿಬೋದು. ವಸುರಾಜ್ ಅವರೇ, ಈಗ ತಾವು ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಹೌದು ಸರ್ ನಿಮ್ಮ ಮಣ್ಣಿನಲ್ಲಿ ಉಪ್ಪಿನಂಶ ಇದೆ ಅಂತಂದ್ರು. ಎರಡನೇ ಬಾರಿಗೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಏನಾಗಿತ್ತು ಉಪ್ಪಿನಂಶ? ಎರಡನೇ ಬಾರಿ ಮಾಡಿಸ್ದಾಗ ಅದು ಕಡಿಮೆ ಇತ್ತು, ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಯ್ತಾ ಬರ್ತಾ ಇತ್ತು. ಮೊದಲೆಷ್ಟಿತ್ತು ಸರ್? ಅದ್ರ ನಂಗೆ ಅಂಕಿಅಂಶ ನಂಗೆ ವೈಜ್ಞಾನಿಕವಾಗಿ ಮರೆತೋಗದೆ ಆಯ್ತು. ಒಟ್ಟಿನಲ್ಲಿ ಮೊದಲನೇದಕ್ಕಿಂತ ಎರಡನೇ ಸರಿ ಸಾವಯವ ಇಂಗಾಲ ಜಾಸ್ತಿ ಆಗೈತೆ. ಆಮೇಲೆ ಭೂಮಿನಲ್ಲಿ ಈಗ ನಾವು ಒಂದು ಇಡೀ ಮಣ್ಣು ತಕೊಂಡ್ರೆ ಸಹ ಅದನ್ನ 45% ಕಲ್ಲು ಇರುತ್ತೆ, ಖನಿಜಾಂಶ ಇರುತ್ತೆ, 25% ಗಾಳಿ ಇರುತ್ತೆ, ಇನ್ನು 5% ಮಾತ್ರ ಸಾವಯವ ಇಂಗಾಲ. ಆದರೆ ಹಾದಿಗೆ ನಾವು ಓದ್ಕೊಂಡು ಹೇಳ್ತಿದ್ದೀವಿ. ಇಲ್ಲ ಇಲ್ಲ, ನಾನು ಅದನ್ನ ನನ್ನ ಮಣ್ಣಿನ ಬಗ್ಗೆ ಸಾಕಷ್ಟು ಪುಸ್ತಕ ಓದ್ತಾ ಇದ್ದೀನಿ. ಅಲ್ಲ, ಅದನ್ನ ಅನುಭವಿಸಿದ್ರು ಅಂತ ಅನುಭವಿಸ್ತಾ ಇದ್ದೀನಿ ಸರ್. ನಸೆ ಅಂತ ಮಣ್ಣಲ್ಲಿ ಏನು ಬೆಳೆದಿಲ್ಲ, ಬರೀ ಕಲ್ಲು ಮೇಲೆ ಏನು ಬೆಳೆದಿಲ್ಲ, ಕಲ್ಲು ಮಿಶ್ರಿತ ಮಣ್ಣು ಇರುವಂತ ಭೂಮಿಯಲ್ಲೇ ಅತ್ಯುತ್ತಮವಾದ ಬೆಳೆ ಬೆಳೆದು ಇದನ್ನ ನಾನು ಪ್ರಯೋಗಿಕವಾಗಿ ನಾನೇ ನನ್ನ ಜಮೀನಲ್ಲಿ ನೋಡ್ತಾ ಇದ್ದೀನಿ. ನನ್ನ ಕೈ ತೋಟನು ಕೂಡ ಅದೇ ಆಧಾರದ ಮೇಲೆ ಕೆಲವು ಪಾತಿ ಮಾಡ್ಕೊಂಡು ಆ ಥರ ಮಾಡ್ತಾ ಇದ್ದೀನಿ. ನಿಮ್ಮ ಜಮೀನಿನ ಮಣ್ಣನ್ನು ವಿವರಿಸಿ ಅಂತಂದ್ರೆ ನಿಮ್ಮ ಜಮೀನಿನ ಮಣ್ಣು ಹೇಗಿದೆ ಸರ್? ನನ್ನ ಜಮೀನು ಕೆಬ್ಬೆ ಭೂಮಿ, ಕೆಂಪು ಬಣ್ಣದ ಭೂಮಿ ಇದೆ. ಆಯ್ತು. ನನ್ನ ಜಮೀನಲ್ಲಿ 1-1.5 ಎಕರೆ ಜಮೀನು ಒಂಥರ ಚೆನ್ನಾಗಿದೆ, ಇನ್ನೊಂದು 1 ಎಕರೆ ಚೆನ್ನಾಗಿದೆ ಅಂದ್ರೆ ಹೇಗೆ? ಈ ಇರುವಂತ ಕರ್ಲು ಭೂಮಿ ಭತ್ತ ಬೆಳೀತಿದೆ ಅಂತ ಹೇಳಿದ್ರ ಸರ್, ಅದಕ್ಕಿಂತ ಅದು ಉತ್ತಮ ಆಗದೆ. ಇನ್ನೊಂದು ಸ್ವಲ್ಪ ಅರೆ ಮಿಶ್ರಿತ ಮಣ್ಣು ಐತೆ. ಅರೆ ಮಿಶ್ರಿತ ಅಂದ್ರೆ ಅರೆ ಮಣ್ಣು ಅಂತೀವಿ ನಾವು ಹಳ್ಳಿ ಭಾಷೆಯಲ್ಲಿ. ಅರೆ ಮಣ್ಣು ಸ್ವಲ್ಪ ಕೆಮ್ಮಣ್ಣು ಎರಡು ಮಿಕ್ಸ್ ಆಗಿರುವಂತದ್ದು, ಅದು ಕೆಮ್ಮಣ್ಣು. ಅದೇ ಮಣ್ಣಲ್ಲಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಿಶ್ರಿತ ಮಣ್ಣು ಅಂತ ಬರುತ್ತಲ್ಲ ಸರ್, ಆ ರೀತಿ ಹೋದಾಗ ನಮ್ದು 1ನೇದು ಕೆಂಪು ಮಣ್ಣು, 2ನೇದು ಕೆಂಪು ಮಿಶ್ರಿತ ಕಪ್ಪು ಮಣ್ಣು. ಈ ರೀತಿ ಸರ್ ವೈಜ್ಞಾನಿಕವಾಗಿ ಎರಡು ಇದೆ. ನಿಮ್ಮ ಎರಡು ಇದೆ ಸರ್, ನಂಗೆ ಅದೊಂದು ಬೆನಿಫಿಟ್ಟು. ಏನು ಆ ಥರ ಮಣ್ಣಿರೋದು? ಒಂದೇ ಥರ ಮಣ್ಣಿದ್ಬಿಟ್ಟು ನಂಗೆ ವೈಜ್ಞಾನಿಕ ಚಿಂತನೆಗಳನ್ನ ಬರ್ತಿರ್ಲಿಲ್ವೇನೋ. ಎರಡೂ ಥರ ಮಣ್ಣಿರಲಾಗಿ ಆ ಜಮೀನಲ್ಲಿ ಬೆಳೆ ಈ ಥರ ಬೆಳೀತಿದ್ದು ಹಿಂಗೆ ಬೆಳೀತಿ ಅಂತ ಗೊತ್ತಾಗಿ ನಾನು ಈ ಥರ ತರಬೇತಿಗೆಲ್ಲ ಓದಿದ್ದು. ಅಲ್ಲಪ್ಪ, ಈಗ ಕೆಂಪು ಮಣ್ಣಲ್ಲಿ ಏನು ಬೆಳೀತೀರಿ? ಕಬ್ಬು, ತೆಂಗು, ಇದರಲ್ಲೂ ಕಬ್ಬು, ತೆಂಗು, ರಾಗಿ, ಇನ್ನೊಂದು 10 ಕುಂಟೆ ಜಮೀನಲ್ಲಿ ಭತ್ತ. ಭತ್ತ ಈ ರೀತಿ ಬೆಳೀತಾ ಇದ್ದೀವಿ. ಭತ್ತ, ಕಬ್ಬು, ತೆಂಗು, ಮತ್ತೆ ಆಡು ಕುರಿ ಬಿಟ್ಬಿಟ್ರೆ ಇನ್ನೇನು ಬೆಳೆಯೋದಿಲ್ವ? ಇಲ್ಲ ಸರ್, ನನ್ನ ಜಮೀನ್ಗೆ ನನ್ನ ನೀರಾವರಿ ವ್ಯವಸ್ಥೆ ಅದು ಸೂಕ್ತವಾಗದೆ. ನಾನು ಸ್ವಲ್ಪ ಬೇರೆ ಬೇರೆ ತಿರುಗಾಟ ಜಾಸ್ತಿ ಆದ್ರೆ ನಾನು ಅದ್ರಲ್ಲಿ ಬೆಳೀತಾ ಇದ್ದೀನಿ. ಆಡು ಕುರಿನೂ ಸಾಕು? ಆಡು ಕುರಿ ಇದೆ ಸರ್, ಎರಡು ಕುರಿ ಇದೆ. ಹಾಕ್ತೀರಿ? ಹೌದು, ಆಡು ಕುರಿ, 8 ಆಡು ಕುರಿ ಐತೆ ಸರ್. ಮತ್ತೆ ನಾ ರೈತರುಗಳ ತರಬೇತಿ ಮಾಡ್ತೀನಿ, ಗ್ರಾಮ ವಾಸ್ತವ್ಯ ಮಾಡ್ತೀನಿ 2 ತಿಂಗಳಿಗೊಂದು. ಎಲ್ಲರಿಗೂ ಉಚಿತ ತರಬೇತಿ ಕೊಟ್ಟು ಉಚಿತ ತರಕಾರಿ ಬೀಜ ಕೊಡ್ತೀನಿ ಕೆಲವು ವಿಜ್ಞಾನಿಗಳ ಸಲಹೆ ತಕೊಂಡು. ಈಗ ಏನೇನು ತರಕಾರಿ ಬೀಜ ಕೊಡ್ತೀರಿ ಸರ್? ನಾನು ಕೀರೆ ಸೊಪ್ಪು, ಅರವೆ ಸೊಪ್ಪು, ದೊಣ್ಣೆ ಸೊಪ್ಪು, ಮೂಲಂಗಿ, ಕಿಲ್ಕೀರೆ, ಮತ್ತೆ ಅಬ್ಬು ಅಂತ ತರಕಾರಿಗಳು, ಈರಿ ಆಗ್ಬೋದು, ಬದನೆ ಆಗ್ಬೋದು, ಟೊಮೆಟೊ ಆಗ್ಬೋದು, ಒಂದು 15 ಥರ ಬಿತ್ತನೆ ಬೀಜಗಳು ಕೊಡ್ತೀನಿ ಸರ್. ನನಗೆ 40 ಗ್ರಾಮ್ಗಳಿಗೆ ಉಚಿತ ಬಿತ್ತನೆ ಬೀಜ ಕೊಟ್ಟಿದ್ದೀನಿ ತರಕಾರಿ ಬೀಜಗಳು. ಒಳ್ಳೆಯದು ಮೇಡಮ್. ಈಗ ಅವರು ಸಾವಯವ ಇಂಗಾಲದ ಪ್ರಸ್ತಾಪ ಮಾಡಿದ್ರು. ಹೌದು ಸರ್. ಅಲ್ವಾ, ಈ ಸಾವಯವ ಇಂಗಾಲದ ಪ್ರಮಾಣ ಈಗ ಎಲ್ಲ ಮಣ್ಣಿನಲ್ಲೂ ಕಡಿಮೆ ಇದೆ ಅಂತ ಹೇಳಲಾಗುತ್ತೆ. ಹೌದು ಹೌದು. ಅಲ್ವಾ, ಹೌದು. ಇದರಿಂದ ಏನು ಸಮಸ್ಯೆ ಆಗುತ್ತೆ? ಈಗ ಇಂಗಾಲದ ಪ್ರಮಾಣ ಯಾಕೆ ಹೆಚ್ಚಬೇಕು? ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗೋದು ಕೂಡ ಸಮಸ್ಯಾತ್ಮಕ ಮಣ್ಣು ಅಂತ ತಾವು ಪರಿಗಣಿಸ್ತೀರಾ, ಹೇಗೆ ಅದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ಹೌದು ಸರ್, ಖಂಡಿತವಾಗಿಯೂ ಸಾವಯವ ಇಂಗಾಲದ ಅಂಶ ನಮ್ಮ ಮಣ್ಣಿನಲ್ಲಿ ಬಹಳ ಮಹತ್ತರವಾದಂಥ ಒಂದು ಸ್ಥಾನವನ್ನು ಪಡೆದಿದೆ ಸರ್. ಸೊ ಯಾವುದೇ ಒಂದು ಮಣ್ಣಿನಲ್ಲಿ ಬೆಳೆಗಳಿಗೆ ಲಭ್ಯ ಪೋಷಕಾಂಶಗಳು ಉತ್ತಮವಾಗಿರಬೇಕು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಉತ್ತಮವಾಗಿರಬೇಕು. ಸೊ ಅದರಿಂದನೇ ನಾವೊಂದು ಕ್ರಿಯೆಯನ್ನು ಹೇಳ್ತೀವಿ, ಅಂದರೆ ಮಿನರಲೈಸೇಷನ್ ಆಗುವಂಥದ್ದು ಅಂತ ಹೇಳ್ತೀವಿ. ಯಾವುದೇ ಒಂದು ಪೋಷಕಾಂಶಗಳು ಲಭ್ಯ ರೂಪಕ್ಕೆ ಮಾರ್ಪಾಡಾಗಬೇಕು ಅಂತ ಹೇಳಿದ್ರೆ ಈ ಸಾವಯವ ಇಂಗಾಲದ ಅಂಶ ಹೆಚ್ಚಾಗಿದ್ದಾಗ ಮಾತ್ರ ಅದು ಬೆಳೆಗಳಿಗೆ ಲಭ್ಯ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಸರ್. ಸೊ ಕೆಲವೊಂದು ಕಡೆ ಏನಾಗುತ್ತೆ, ಏನು ಬೆಳೆ ಕಟಾವಿನ ನಂತರ ತ್ಯಾಜ್ಯ ಉಳ್ಕೊಳ್ಳುತ್ತೆ ಮಣ್ಣಿನಲ್ಲಿ. ಸೊ ಆ ತ್ಯಾಜ್ಯದಿಂದ ಸಾವಯವ ಇಂಗಾಲ ಹೆಚ್ಚಾಗುತ್ತೆ. ಆ ಅಂಶದಿಂದ ಅದರಲ್ಲಿ ಕಾರ್ಬನ್ ಮತ್ತು ಸಾರಜನಕದ ಒಂದು ಅನುಪಾತ ಕಡಿಮೆ ಆದಾಗ, ಅಂದರೆ ಅಲ್ಲಿ ಏನಾಗುತ್ತೆ, ಕಳೆಯುವಿಕೆ ಆಗುವಂಥದ್ದು ಮಣ್ಣಿನಲ್ಲಿ ಕಳೆಯುವಿಕೆ ಆದಾಗ, ಆ ಕಳೆಯುವಿಕೆ ಆಗ್ತಾ ಇದ್ದ ಹಾಗೆ ಪೋಷಕಾಂಶಗಳು ಮಣ್ಣಿಗೆ ಲಭ್ಯ ರೂಪದಲ್ಲಿ ಸಿಗುವಂಥದ್ದು, ಅಂದರೆ ಬೆಳೆಗಳಿಗೆ ಲಭ್ಯ ರೂಪದಲ್ಲಿ ಸಿಗುವಂಥದ್ದು. ಇವತ್ತಿನ ಒಂದು ಸನ್ನಿವೇಶ ನೋಡೋದಂತ ಹೇಳಿದ್ರೆ, ತಾವು ಹೇಳ್ದಾಗೆ ಸರ್, ಈ ಒಂದು ನಮ್ಮ ಪ್ರದೇಶದ ಮಣ್ಣುಗಳನ್ನು ಕರ್ನಾಟಕ ಅಂತಲೇ ಹೇಳ್ಕೋಬೋದು ಅಥವಾ ಮಂಡ್ಯ ಅಥವಾ ಮೈಸೂರು ಅಂತಲೇ ಹೇಳ್ಕೋಬೋದು. ಇಂಗಾಲದ ಅಂಶ ಸಾಕಷ್ಟು ಮಣ್ಣುಗಳಲ್ಲಿ ಕಡಿಮೆ ಆಗಿರುವಂಥದ್ದು ಕಂಡುಬಂದಿದೆ. ಸೊ ನನಗೇನು ಮಣ್ಣು ಮಾದರಿಗಳು ನನ್ನ ಒಂದು ಪ್ರಯೋಗಾಲಯಕ್ಕೆ ಬರುತ್ತೆ ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರ್ಮ್ನಲ್ಲಿ, ಅದರಲ್ಲಿ ಬಂದಿರುವಂಥ ಮಾದರಿಗಳಲ್ಲಿ 90-98 ಮಾದರಿಗಳು ಪ್ರತಿಶತ ಮಾದರಿಗಳು ಅಂತ ಹೇಳ್ಬೋದು. ಅಂದರೆ 100 ಮಾದರಿಗಳಲ್ಲಿ 98-99 ಮಾದರಿಗಳಲ್ಲಿ ಸಾವಯವ ಇಂಗಾಲ ಕಡಿಮೆಯಿಂದ ಮಧ್ಯಮ ವರ್ಗದಲ್ಲಿ ಬಿದ್ದಿದೆ ಸರ್. ಅಂದರೆ ಶೇಕಡ ಮಣ್ಣಿನಲ್ಲಿ 0.5 ಕಡಿಮೆ ಇದೆ ಸಾವಯವ ಇಂಗಾಲ ಅಂತ ಹೇಳಿದ್ರೆ ಅದು ಕಡಿಮೆ ಅಂಶ ಇರುವಂಥದ್ದು. ಅಂಥ ಮಣ್ಣುಗಳಲ್ಲಿ ಸುಸ್ಥಿರ ಬೆಳೆ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ ಸರ್. ಕಡಿಮೆ ಆಗೋಕ್ಕೆ ಏನು ಕಾರಣ? ಕಡಿಮೆ ಆಗೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಆ ಒಂದು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಸುಲಭವಾಗಿ ಸಿಗುವುದನ್ನು ಅಳವಡಿಸ್ಕೊಂಡು ರಸಗೊಬ್ಬರದ ಬಳಕೆನ ಹೆಚ್ಚು ಮಾಡಿರುವಂಥದ್ದು ಸರ್. ಸೊ ಅದು ಮನುಷ್ಯನ ಸಹಜ ಗುಣ ಸರ್. ಮನುಷ್ಯನಿಗೆ ಸುಲಭವಾಗಿ ಯಾವ್ದು ಸಿಗುತ್ತೋ ಅದನ್ನು ಅಳವಡಿಸ್ಕೋತಾನೆ. ಕಷ್ಟಪಟ್ಟು ಮಾಡೋದಂತ ಹೇಳಿದ್ರೆ ಸ್ವಲ್ಪ ಕಷ್ಟಕರನೇ ಅದು. ಇವತ್ತಿನ ಕೃಷಿ ಕೂಡ ಕಷ್ಟಕರ ಆಗಿದೆ, ಒಂದು ಆಳುಗಳ ತೊಂದರೆ ಆಗಿದೆ. ಈ ಎರಡನೆಯದು ಮನೆಗಳಲ್ಲಿ ವಿಭಜನೆಗೊಳ್ತಾ ಇದ್ದೀವಿ ನಾವು. ಸೊ ಆ ಒಂದು ಜಮೀನು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇರೋ ಜಮೀನಿನಲ್ಲಿ ಏನೋ ಒಂದು ಹಾಕಿ ತೆಗೆಯೋಣ ಒಂದು ಮನೋಭಾವನೆ ರೈತರಲ್ಲಿದೆ ಈಗ. ಸೊ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಾವಯವ ಅಂಶವನ್ನು ಮಣ್ಣಿಗೆ ಸೇರಿಸ್ತಾ ಕಡಿಮೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಸರ್. ಸೊ ರಸಗೊಬ್ಬರ ಹಾಕಿದಾಗ ಬೆಳೆ ಉತ್ತಮವಾಗಿ ಬರುತ್ತೆ ಅಂದಮೇಲೆ ನಾನು ಕಷ್ಟಪಟ್ಟು ಸಾವಯವ ಗೊಬ್ಬರವನ್ನು ತಯಾರಿಕೆ ಮಾಡಿಕೊಂಡು ಅದನ್ನು ಬೆಳೆಗೆ ಹಾಕಿ ನಂತರ ಬೆಳೆ ತೆಗೆಯೋದು ಸ್ವಲ್ಪ ಕಷ್ಟಕರ ಅಂತ ಅನಿಸಿ ಆ ಒಂದು ಸಾವಯವ ಗೊಬ್ಬರದ ಪ್ರಮಾಣದ ಬಳಕೆ ಕಡಿಮೆಯಾಗಿ ರಸಗೊಬ್ಬರದ ಬಳಕೆಯಿಂದ ಹೆಚ್ಚಾಗಿರೋದ್ರಿಂದ ಮಣ್ಣಿನಲ್ಲಿ ಇಷ್ಟು ವರ್ಷದಿಂದ ಏನು ಸಾವಯವ ಅಂಶ ಇತ್ತು ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇಷ್ಟು ವರ್ಷ ತಡ್ಕೋತು ಆ ಮಣ್ಣು. ಸೊ ಎಷ್ಟು ಸಾವಯವ ಅಂಶ ಇತ್ತು ಅದನ್ನು ಬಳಕೆ ಮಾಡಿಕೊಂಡು ಆ ಒಂದು ಬೆಳೆನ ತಗೋತು. ಸಾಕಷ್ಟು ತರಬೇತಿಗಳಲ್ಲಿ ಹೊರಗಡೆ ಹೋದಾಗಲೂ ಕೂಡ ಇದೇ ಒಂದು ತೊಂದರೆ ಬರುತ್ತೆ ಸರ್. ಸೊ ರೈತರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಮೇಡಮ್ ಅವರೇ ನೀವು ವಿಜ್ಞಾನಿಗಳೇ ಅಧಿಕಾರಿಗಳೇ ಹೇಳಿ ನಾವು ಕಳೆನಾಶಕ ಬಳಕೆ ಮಾಡಿದ್ವಿ, ರಸಗೊಬ್ಬರದ ಬಳಕೆ ಮಾಡಿದ್ವಿ, ಈಗ ನಮ್ಮ ಒಂದು ಜಮೀನಲ್ಲಿ ಎರೆಹುಳುಗಳೆಲ್ಲ ಸತ್ತೋಗಿದೆ ಅಂತ ಹೇಳಿ ಕಂಪ್ಲೇಂಟು ಸರ್. ಆದರೆ ದಯವಿಟ್ಟು ನಾನು ಅವರಲ್ಲೂ ಕೂಡ ಕ್ಷಮೆ ಕೇಳಿಕೊಂಡೇ ಹೇಳ್ತೀನಿ. ಸೊ ಆ ಒಂದು ಪರಿಚಯ ಆದಾಗ, ರಸಗೊಬ್ಬರದ ಪರಿಚಯ ಆದಾಗ ಮತ್ತು ಈ ಕಳೆನಾಶಕ ಪರಿಚಯ ಆದಾಗ ರಸಗೊಬ್ಬರದ ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ಕೊಂಡು ಬೆಳೆನ ತಗೊಳ್ಳಿ ಅಂತ ಹೇಳಿದ್ವಿ. ನಮ್ಮ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸಾವಯವ ಗೊಬ್ಬರವನ್ನು ಬಿಟ್ಟು ಬಿಟ್ವಿ, ರಸಗೊಬ್ಬರದ ಬಳಕೆಯನ್ನು ಹೆಚ್ಚು ಮಾಡ್ತಾ ಹೋದ್ವಿ. ಪರಿಹಾರ ಏನಾಗಾದ್ರೆ ಇಂಗಾಲನ ಜಾಸ್ತಿ ಮಾಡಬೇಕು ಅಂತಂದ್ರೆ, ಸೊ ಆದಷ್ಟು ಸಾವಯವ ಅಂಶವನ್ನು ಮಣ್ಣಿಗೆ ಸೇರಿಸಬೇಕು ಸರ್. ಅದೊಂದೇ ಒಂದು ಈಗ ಏನು ಸುಲಭವಾದ ಒಂದು ಉತ್ತರ ಅಂತ ಹೇಳೋ ಸಾಧ್ಯ ಯಾವುದು ಅಂತ ಹೇಳಿದ್ರೆ, ಸಾವಯವ ಅಂಶವನ್ನು ರೈತರು ತಮಗೆ ಕೈಲಾದಷ್ಟು, ಅಂದರೆ ನಾವು ಯಾವುದೇ ಒಂದು ಬೆಳೆನ ತಗೊಂಡಾಗ ಶಿಫಾರಸ್ಸಿನ ಒಂದು ಮಟ್ಟಕ್ಕೆ ನೋಡಿದ್ರೆ 2-4 ಟನ್ ಒಂದು ಎಕರೆಗೆ ಬಳಕೆ ಮಾಡಬೇಕು ಸಾವಯವ ಗೊಬ್ಬರ. ಅದು ಕೊಟ್ಟಿಗೆ ಗೊಬ್ಬರ ರೂಪದಲ್ಲಾಗಲಿ ಅಥವಾ ಕಾಂಪೋಸ್ಟ್ ರೂಪದಲ್ಲಾಗಲಿ ಹಾಕಿ ಅಂತ ಹೇಳ್ತೀವಿ. ಕನಿಷ್ಠ ಪಕ್ಷ 2 ಟನ್ ಆಗಿಲ್ಲ ಅಂದ್ರೆ ಒಂದು 4 ಗಾಡಿ ಆದರೂ ಮಣ್ಣಿಗೆ ಸೇರಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಎಷ್ಟಿರಬೇಕು ಸಾವಯವ ಇಂಗಾಲ? ಸಾವಯವ ಇಂಗಾಲ ಯಾವಾಗಲೂ 0.5-0.75% ಮಣ್ಣಿನಲ್ಲಿ ಇರಬೇಕು ಸರ್. ಅದನ್ನು ಮೀಡಿಯಂ ಅಂತ ಹೇಳ್ತೀವಿ, ಅಂದರೆ ಮಧ್ಯಮ ವರ್ಗ ಅಂತ ಹೇಳ್ತೀವಿ. ಅಷ್ಟಿದ್ದಾಗ ಆ ಒಂದು ಮಣ್ಣು ನಮಗೆ ಒಂದು ಸುಸ್ಥಿರ ಇಳುವರಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಜಾಸ್ತಿ ಆದರೆ ತೊಂದರೆ ಇಲ್ಲ ಸರ್, ಜಾಸ್ತಿ ಹೆಚ್ಚಾದಾಗ ತೊಂದರೆ ಇಲ್ಲ ಸಾವಯವ ಅಂಶ. ಯಾಕಂದರೆ ಸಾವಯವ ಅಂಶ ಹೆಚ್ಚಾಗ್ತಾ ಇದೆ ನಮ್ಮ ಮಣ್ಣಿನಲ್ಲಿ ಅಂತ ಹೇಳಿದ್ರೆ ಜೀವಿಗಳ ಸೂಕ್ಷ್ಮ ಜೀವಿಗಳ ಒಂದು ಕ್ರಿಯಾ ಚಟುವಟಿಕೆ ಕೂಡ ಹೆಚ್ಚಾಗುತ್ತೆ. ಸೊ ಇವತ್ತಿನ ದಿನ ಏನು ಜೀವಾಮೃತ ಬಳಕೆ ಮಾಡಿ ಅಂತ ಹೇಳ್ತೀವಿ, ಪಂಚಗವ್ಯ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ರೈತರು. ಆದರೆ ಆ ಒಂದು ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲ ಘಟ್ಟ ಏನಂತ ಹೇಳಿದ್ರೆ ನಾವು ಸಾವಯವ ಗೊಬ್ಬರವನ್ನು ಫಸ್ಟ್ ಮಣ್ಣಿಗೆ ಸೇರಿಸಬೇಕು ಸರ್ ಮೊದಲನೇದಾಗಿ. ಬಸವರಾಜ್ ಅವರೇ, ನಿಮ್ಮ ಜಮೀನಲ್ಲಿ ಯಾಕೆ ಸಾವಯವ ಇಂಗಾಲ ಕಡಿಮೆ ಆಗಿತ್ತು? ಸರ್, ನಾವು ಕೊಟ್ಟಿಗೆ ಗೊಬ್ಬರ ಹೊಡಿತಿದ್ದೋ ಸಾಕಷ್ಟು ದನಕರ ಸಾಕ್ತಿದ್ದೋ, ಆಮೇಲೆ ದನಕರ ಸಾಕಣೆ ಕಡಿಮೆ ಆಯಿತು, ನಮಗೆ ಸುಲಭವಾಗಿ ವ್ಯವಸಾಯ ಮಾಡ್ಬೋದು ಅನ್ಕೊಂಡು ಈ ರಸಗೊಬ್ಬರ ಜಾಸ್ತಿ ಬಳಕೆ ಮಾಡಿದೋ. ಈ ರೀತಿ ತರಬೇತಿಗೆ ಹೋದ್ಮೇಲೆ ಆಮೇಲೆ ಅತಿಪಮ್ಮನವರಿಂದ ಒಬ್ಬರು ಟೀಚಿಂಗ್ ಮಾಡಿದ್ರು, ಅದು ನಂಗೆ ಆಳ್ವಾಗಿ ಉಳ್ಕೋದು. ಆಗ ನಾನು ಮಾತೃತ್ವ ಮಾತೃತ್ವನ ಹೇಗೆ ಮಾಡ್ಬೋದು ಅಂಥೇಳಿ ಮಣ್ಣಿನ ಜೊತೆ ಮಾತೃತ್ವ ಸಂಬಂಧ, ವಿಜ್ಞಾನಿಗಳ ಜೊತೆ ಮಾತೃತ್ವ ಸಂಬಂಧ ಇಟ್ಕೊಂಡು ಮಣ್ಣಿನ ರಕ್ಷಣೆ ಮಾಡೋದು ಮತ್ತು ನನ್ನ ಆದಾಯ ಹೆಚ್ಚಿಸ್ಕೊಳ್ಳೋಕೆ ಹೋಗಿ ಆ ರೀತಿ ಮಾಡ್ತಾ ಇದ್ದೀನಿ. ಈಗ ನನ್ನಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಮಣ್ಣು ಉತ್ಪಾದನೆ ಜಾಸ್ತಿ ಮತ್ತು ಎರೆಹುಳು ಸಂಖ್ಯೆ ನನ್ನ ಜಮೀನಲ್ಲಿ ಸಹ ಒಂದು ಕೋಗುದ್ಲಿ ಹಾಕ್ಬಿಟ್ರೆ ಆ ಎರೆಹುಳು ನಿಮ್ಗೆ 5 ಅಲ್ಲೇ ಸಿಕ್ಬಿಡ್ತವೆ. ನನ್ನ ಜಮೀನಿಗೆ ಒಂದೇ ಒಂದು ಬೆಂಕಿ ಕಡಿ ಹಚ್ಚಿದ್ರೆ ಸರ್, ನಾನು ಮುಳ್ಳು ಕಲ್ಲು ಬಿಟ್ಟು ಬಾಕಿ ಜನ ಜಮೀನಿಗೆ ಹಾಕ್ತೀನಿ. ನಾನು ಈ ರೀತಿ ನನ್ನ ಭೂಮಿ ಮೇಲೆ ಒಂದು ಅದನ್ನೇ ಭಾವನೆ ಇಟ್ಕೊಂಡಿದ್ದೀನಿ. ನನಗೆ ವ್ಯವಸಾಯ ಅಂದರೆ ಅದು ಪೂಜ್ಯತೆ ಭಾವನೆ. ಅಲ್ಲ, ಎಲ್ಲ ಮಣ್ಣನ್ನ ತಾಯಿ ಅಂತಾರಪ್ಪ. ನಾನು ನೀವು ಅದೇನು ಭ್ರಾತೃತ್ವ ಭಾವನೆ ಅಂತ ಇದ್ರಲ್ಲ, ಅಂದ್ರೆ ಮಾತೃತ್ವ ಮಾತೃತ್ವ ಅಂತ ಸರ್ ಜೊತೆಲಿ ಬೆಳಕ ಹೋಗ್ಬೇಕು ಅಂತ. ಈಗ ಸಹೋದರತ ಬಾಂಧವ ಎಲ್ಲ ಒಬ್ಬೊಬ್ರಿಗೆ ಏನ್ ಗುರುತಿಸ್ತಾರ ಅದು. ಹಾಗೆ ಅಂದ್ರೆ ಈಗ ನೀವು ಮಣ್ಣನ್ನ ನಿಮ್ಮ ಮಣ್ಣನ್ನ ಮಾಡ್ಕೊಂಬಿಟ್ಟಿದ್ರೆ ಮಣ್ಣು ಜೊತೆ ಸಂಬಂಧ ಆ ರೀತಿ ಇರಬೇಕು ಅಂತ ಸರ್, ಭಾತೃತ್ವ ಮಾತೃತ್ವ ಅಂತ ನಾನು ಹೊಸದ ಒಂದು ಕಲ್ಪನೆ ಮಾಡಿದ್ದೀನಿ. ಒಳ್ಳೇದ್ರಪ್ಪ. ಇನ್ಯಾವ್ದಾರು ಕವನ ಬರ್ತಿದ್ರೆ ಮಣ್ಣಿನ ಬಗ್ಗೆ? ಸರ್ ಮಣ್ಣಿನ ಬಗ್ಗೆ ತುಂಬಾ ಕವನ ಐತೆ. ಆಯ್ತು, ಇನ್ಯಾವ್ದಾರು ಮಣ್ಣು ಹಣ್ಣು ಅಂತೇಳಿ ಈ ರಸಗೊಬ್ಬರ ನೋಡಿ 1962 ಏನು ಹಸಿರು ಕ್ರಾಂತಿ ಬಂತು ತಪ್ಪಲ್ಲ, ಅದ ನಂತರ ಅದಕ್ಕೆ ಪೂರ್ತಿ ಅಡಾಪ್ಟ್ ಆದ್ರೆ ಮಾತ್ರ ತಪ್ಪು. ಅದ್ರ ಜೊತೆಗೆ ನಾವು ಸಾವಯವನ್ನು ಬೆಳೆಸ್ಕೋಬೇಕು ಅಂತೇಳಿ ಅದ್ರ ಬಗ್ಗೆ ಒಂದು ಕವನ ಬರ್ತಿದ್ದೀನಿ, ಮಣ್ಣು ಹಣ್ಣು ಹೇಗೆ ಮಾಡ್ಕೋಬಹುದು ಅಂತ. ಇದಕ್ಕೆ ಜಿ ಎಸ್ ರುದ್ರಪ್ಪನವರ ಒಂದು ಕವನ ಕೂಡ ನನಗೆ ಪ್ರೇರಣೆ. ಸಾವಿರ ವರ್ಷದ ಸೃಷ್ಟಿಯ ಮಣ್ಣು ಸಾವಯವದಿಂದ ಕಾಪಾಡಿದರೆ ಆಗುವುದು ಹೊನ್ನು. ಬೀಜ ಮಳೆ ಗೊಬ್ಬರದ ಜೊತೆ ಮಣ್ಣು, ಮೊಳಕೆ ಚಿಗುರು ಹೂವು ಹಣ್ಣಾಗುವುದು ಹೊನ್ನು. ಕಪ್ಪು ಕೆಂಪು ಮರಳು ಮಿಶ್ರಿತ ಮಣ್ಣು ಹಲವು ಖನಿಜಾಂಶಗಳ ಊರನ್ನವೇ ಹೊನ್ನು. ಹಸಿರೆಲೆ ಕೃಷಿ ತ್ಯಾಜ್ಯ ಕರಗಿಸುವ ಮಣ್ಣು ಸಾವಯವ ಇಂಗಾಲ ವೃದ್ಧಿಸಿದಾಗ ಮಣ್ಣೇ ಹೊನ್ನು. ಪ್ರಕೃತಿ ನಿಸರ್ಗದ ವರದಾನ ಈ ಮಣ್ಣು, ನಿಸರ್ಗದ ಜೊತೆ ನಾವಿದ್ದರಾಗುವುದು ಹೊನ್ನು. ಪೋಷಕಾಂಶಗಳ ಅಗರ ವೆಚ್ಚಿ ಅಮೃತವಾಗುವ ಮಣ್ಣು, ಗೋಮೂತ್ರ ಸಗಣಿ ಸೇರಿಸಿದರೆ ಬೆಳೆಯೆಂಬ ಹೊನ್ನು. ಕಾಲಕಾಲಕ್ಕೆ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಮಣ್ಣು, ವಿಜ್ಞಾನಿ ಅನುಭವಿ ರೈತರ ಸಲಹೆಯಿಂದ ಬೆಳೆಯುವ ಹೊನ್ನು. ಸೂರ್ಯ ಕಿರಣದ ಜೊತೆ ಸಾರಜನಕ ಈರುವ ಮಣ್ಣು, ಜೀವ ವೈವಿಧ್ಯತೆ ಬೆಳೆದಂತೆ ಭೂಮಂಡಲವೇ ಆಗುವುದು ಹೊನ್ನು. ನಾನು ಏನು ಪಾಠ ಮಾಡಬೇಕೋ ಆ ಇಡೀ ಪಾಠವ ರೈತರಿಗೆ ಹೇಳುವಂಥದ್ದನ್ನ ಈ ಎರಡು ಕವನಗಳಲ್ಲಿ ಹೇಳಿದ್ದೀನಿ. ಒಳ್ಳೇದು, ಒಳ್ಳೇದು, ಸಂತೋಷ. ಮೇಡಮ್, ಈಗ ಮಣ್ಣಿನ ಇನ್ನೊಂದು ಸಮಸ್ಯೆ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ, ಅಂದ್ರೆ ರಸಸಾರ ಕಡಿಮೆ ಆಗುವಂತದ್ದು. ಹೌದು ಸರ್. ಬಹುಶಃ ಅದನ್ನ ಹುಳಿ ಮಣ್ಣು ಅಂತ ಕರೀತಾರೆ. ಹುಳಿ ಅಥವಾ ಆಮ್ಲಿಯ ಮಣ್ಣು ಅಂತ ಕರೀತೀವಿ ಸರ್ ಅದನ್ನ. ಅದು ಮಂಡ್ಯ, ಮೈಸೂರು, ಚಾಮರಾಜನಗರ ನಮ್ಮ ಭಾಗದಲ್ಲಿ ಅಷ್ಟೊಂದಿಲ್ಲ. ಕಡಿಮೆ ಸರ್, ಬಹಳ ಕಡಿಮೆ, ಬಹಳ ಕಡಿಮೆ ನಮ್ಮ ಭಾಗದಲ್ಲಿ ಇಲ್ಲ ಸರ್. ಸೊ ಇದು ಹೆಚ್ಚಾಗಿ ಎಲ್ಲಿ ಯಥೇಚ್ಛವಾಗಿ ಅದೇ ಆಗ್ಲೇ ಹೇಳದ್ನಲ್ಲ, ಮಳೆ ಹೆಚ್ಚು ಎಲ್ಲಾಗುತ್ತೋ ಅಂತ ಒಂದು ಪ್ರದೇಶದಲ್ಲಿ ಕಂಡುಬರುವಂತ. ಈ ಚಾಮರಾಜನಗರ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕಡೆ ಎಲ್ಲ ಮಳೆ ಆಯ್ತದಲ್ಲ, ಅಲ್ಲೇ ಇರಲ್ವಾ ಇದು? ಸರ್ ಇದೆ, ಆಮ್ಲ್ಯತೆ ಇದೆ, ಆದ್ರೆ ಬಹಳ ಕಡಿಮೆ ಇದೆ ಸರ್, ಅದರಿಂದ ಬೆಳೆಗಳಿಗೆ ತೊಂದರೆ ಆಗುವಂತದ್ದು ಕಡಿಮೆ ಸರ್ ಅಲ್ಲಿ. ಈ ಆಮ್ಲೀಯ ಮಣ್ಣನ್ನು ಸುಧಾರಣೆ ಮಾಡ್ಕೊಳ್ಳೋದು ಹೇಗೆ ಸರ್? ಆಮ್ಲೀಯ ಮಣ್ಣಿನಲ್ಲಿ ನಾನು ಆಗ್ಲೇ ಹೇಳ್ದ ಹಾಗೆ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶ ಇರುತ್ತೆ. ಸೊ ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮಣ್ಣಿಗೆ ಪರೀಕ್ಷೆ ಆಧಾರಿತ ಸುಣ್ಣದ ಬಳಕೆಯನ್ನು ಮಾಡುವಂಥದ್ದು ಸರ್ ಅಲ್ಲಿ ಆಮ್ಲೀಯ ಮಣ್ಣು ಸುಧಾರಣೆಗೆ. ಸೊ ಆ ಒಂದು ನಿಟ್ಟಿನಲ್ಲಿ ಸುಣ್ಣ ಇರುವಂಥ ಯಾವುದೇ ಒಂದು ಅಂಶನ ಸೇರಿಸಿದಾಗ ಆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಅಂಶ ಕಡಿಮೆ ಆಗಿ ರಸಸಾರದ ಒಂದು ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಸರ್. ಮಣ್ಣಲ್ಲಿರೋದು ಈಗ ಇಲ್ಲ ಆಮ್ಲೀಯ ಮಣ್ಣು, ಇಲ್ಲ ಉಪ್ಪನ್ನು ಜಾಸ್ತಿ ಮಾಡ್ಕೊಂಡಿರುವಂತಹ ಮಣ್ಣು ಅಲ್ವಾ? ಈ ಕೆಲವೊಂದಷ್ಟು ಸಂದರ್ಭದಲ್ಲಿ ಲಘು ಪೋಷಕಾಂಶಗಳ ಕೊರತೆ ಕೂಡ ಉಂಟಾಗಬಹುದು ಮಣ್ಣಲ್ಲಿ. ಅದು ಕೂಡ ಸಮಸ್ಯೆಯೇ ಅಥವಾ ಅದು ಏನು ಲಘು ಪೋಷಕಾಂಶಗಳ ಕೊರತೆ ಲಕ್ಷಣ ಅಂತ ಗುರುತಿಸ್ತಿರತ್ತವ ಸರ್? ಅದನ್ನ ಸಮಸ್ಯೆ ಅಂತ ಹೇಳೋದಕ್ಕಿಂತ ಈ ಒಂದು ಸಮಸ್ಯಾತ್ಮಕ ಮಣ್ಣಿನಿಂದ ಉದ್ಭವ ಆಗಿರುವಂತ ಒಂದು ಸನ್ನಿವೇಶ ಸರ್ ಅದು. ಸೊ ಯಾವ್ದ ಒಂದು ಮಣ್ಣಿನಲ್ಲಿ ಒಂದು ರಸಸಾರ ಕಡಿಮೆ ಇದ್ದಾಗ ಆಮ್ಲ ಮಣ್ಣಿನಲ್ಲಿ ನಮಗೆ ಲಘು ಪೋಷಕಾಂಶಗಳಾದಂಥ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಬೋರಾನ್ ಇದರ ಪ್ರಮಾಣ ಹೆಚ್ಚಾಗಿರುತ್ತೆ ಸರ್. ರಸಸಾರ ಹೆಚ್ಚಾಗ್ತಿದ್ದಾಗೆ 7.5 ಮೇಲೆ ಬರ್ತಾ ಇದ್ದ ಹಾಗೆ ಆ ಒಂದು ಮಣ್ಣಿನಲ್ಲಿ ನಮಗೆ ಈ ಲಘು ಪೋಷಕಾಂಶ ಒಂದು ಕೊರತೆ ಕಂಡುಬರುವಂಥದ್ದು ಸರ್. ಓಕೆ ಓಕೆ. ಅಂದರೆ ಸಮಸ್ಯಾತ್ಮಕ ಮಣ್ಣು ಏನಿದೆಯಲ್ಲ ಅದನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಲಘು ಪೋಷಕಾಂಶಗಳ ಲಭ್ಯತೆ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅಲ್ವಾ? ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ಈಗ ಏನನ್ನ ತಣ್ಣ ಮಣ್ಣು ನಿಮ್ ಜಮೀನಿಂದು? ಸರ್ ನನ್ನ ಜಮೀನಿಂದು ಚೆನ್ನಾಗೈತೆ. ನಾನು ಯಾರ್ಯಾರಿಗೆ ಮಣ್ಣಿನ ಬಗ್ಗೆ ತಿಳಿಸ್ಕೊಡ್ತೀನಿ ಅವ್ರ ಜಮೀನು ಚೆನ್ನಾಗಿರೋ ಹಾದಿಗೆ ಬರ್ತಾ ಇದೆ ಸರ್. ಹೌದು. ನಾನೊಂದು 40 ಜನ ರೈತರಿಗೆಲ್ಲ ಆ ತರ ತರಬೇತಿ ಮಾಡ್ತಾ ಇರ್ತೀನಿ. ನಾನು 2 ತಿಂಗಳ ಒಂದ್ಸತಿ ಪ್ರತ್ಯಕ್ಷ ಜಮೀನ್ಗೆ ಹೋಗಿ ಮಣ್ಣು ಪರೀಕ್ಷೆ ಮಾಡಿಸ್ತೀನಿ, ಈ ತರ ಎಲ್ಲ ಮಾಡ್ತಾ ಇದೀನಿ ಸರ್. ಈಗ ಮೂರನೇ ಬಾರಿಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್, ಇನ್ನೂ ಒಂದು ವರ್ಷ ಬೇಕು ಅಲ್ವಾ? ಅಂದ್ರೆ ಹೇಗಿದೆ ನಿಮ್ಮ ಮಣ್ಣ ಆರೋಗ್ಯ ಅಂತ ತಿಳ್ಕೊಳ್ಳೋಣ, ನನ್ನ ಕ್ಯೂರಿಯಾಸಿಟಿಗೆ ಅಲ್ವಾ? ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸೋದು ಯಾವತ್ತಿಗೂ ಒಳ್ಳೇದು. ಒಳ್ಳೇದು ಸರ್ ಅದು. ನಾವೇಗ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೋತೀವೋ ಮಣ್ಣೊಂದು ಆ ತರ ಮಾಡಿದ್ರೆ ನಮಗೆ ಹಣ ಉಳಿತಾಯ ಆಗುತ್ತೆ, ರೈತರಿಗೆ ಅದು ಗೊತ್ತೇ ಆಗುದಿಲ್ಲ. ರೈತರು ದಂಡ್ರು ನಾವು ಹೇಳುದಿಲ್ಲ ಅಲ್ಲಪ್ಪ. ಹೆಂಗ ಹಣ ಉಳಿತಾಯ ಆಗುತ್ತೆ? ಎಷ್ಟು ಬೇಕಷ್ಟು ಗೊಬ್ಬರ ಹಾಕ್ಬೋದು ಸರ್ ರಸಗೊಬ್ಬರನ. ಇಲ್ಲ ಸಗೋದಾಗ ಮೂಟೆಗಟ್ಟಲೆ ಯೂರಿಯಾ ಸುರಿ. ನಮ್ಮಲ್ಲಿ ಏನು ಸರ್ ಮಂಡ್ಯದಲ್ಲಿ ವ್ಯವಸಾಯ, ಜೋಬಲ್ಲಿ ದುಡ್ಡಿದ್ದಷ್ಟು ಯೂರಿಯಾ ತಂದು ಹಾಕೋದು ವ್ಯವಸಾಯ ಮಾಡೋದು. ಕೃಷಿ ಕಾರ್ಮಿಕರು ಸಿಕ್ಕಿದ್ರು ಒಂಥರ ವ್ಯವಸಾಯ, ಕೃಷಿ ಕಾರ್ಮಿಕ ಸಿಗದಿರೋ ಒಂಥರ ವ್ಯವಸಾಯ ಆಗಲ್ಲ. ವ್ಯವಸಾಯ ಮಾಡೋದು ನಮಗೆ ಒಂದು ಕಾನ್ಸೆಪ್ಟ್ ಇರಬೇಕು, ನನ್ನ ಜಮೀನು ಈ ಥರ ಮಾಡಬೇಕು, ನನ್ನ ಮಣ್ಣು ಈ ಥರ ಇರಬೇಕು, ನನ್ನ ಬೆಳೆ ಈ ಥರ ಇರಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಸರ್ಕಾರ ಮತ್ತು ವೈಜ್ಞಾನಿಕ ಇಷ್ಟೊಂದು ಸಲಹೆಗಳು ನಮಗೆಲ್ಲ ಇರುವಾಗ ನಾವು ಯಾಕೆ ಬೆಳೆಸ್ಕೋಬಾರ್ದು ಸರ್? ಜನ ಧರ್ಮಸ್ಥಳ ತಿರುಪತಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತಾರೆ. ನಾನು ಹೇಳ್ತಾ ಇರ್ತೀನಿ ನನ್ನ ಸುತ್ತಮುತ್ತ ರೈತರಿಗೆ, ನನ್ನ ಮಿತ್ರರಿಗೆಲ್ಲ, ನೀವು ಧರ್ಮಸ್ಥಳ ಮಂತ್ರಾಲಯಕ್ಕೆ ಹೋಗಿ ತಪ್ಪಲ್ಲ, ಆರ್ ಎಸ್ ಕೆ ಕೆವಿ ಕೆ ಜಿ ಕೆ ವಿಕೆಗೆ ಹೋದರೆ ನಿಮ್ಮ ಜೀವನ ಮಟ್ಟ ಏರುತ್ತೆ ಅಂತ ಹೇಳ್ತಾ ಇರ್ತೀನಿ. ಅದೇ ಅಪ್ಪ, ಈಗ ಜಮೀನಿನ ಮಣ್ಣೇ ನಿಮಗೆ ಸರ್ವಸ್ವ. ಹೌದು ಸರ್ ಅಲ್ವಾ? ಮಣ್ಣಿನ ಫಲವತ್ತತೆನೇ ನಿಮ್ಮ ಆಸ್ತಿ ಅಲ್ವೇ? ಅದನ್ನ ಚೆನ್ನಾಗಿ ಇಟ್ಕೊಂಡಷ್ಟು ಬೆಳೆ ಚೆನ್ನಾಗಿ ಬರುತ್ತೆ ಖಂಡಿತ. ನಿಮಗೆ ಅನ್ಸುತ್ತ ಹಾಗೆ? ನನ್ಗೆ ಖಂಡಿತ ಅನ್ಸುತ್ತೆ ಸರ್. ನಮ್ಮ ತಂದೆ ನನಗೇನು ಭೂಮಿ ಕೊಟ್ಟಿದ್ರು ಅದಕ್ಕಿಂತ ಉತ್ತಮವಾಗಿ ನನ್ನ ಮುಂದಿನ ತಲೆಮಾರು ಕೊಡಬೇಕು ಅಂತ. ಈಗ ಬಹಳ ಜನ ಹೇಳ್ತಾರೆ ರೈತರು ನಾವು ಹೊಟ್ಟೆ ಗೊಬ್ಬರ ಮಾಡ್ಕೊಳಕಾಗಲ್ಲ, ದನ ಕುರಿ ಸಾಕಾಗುದಿಲ್ಲ, ಸಮಸ್ಯೆ ಗೊಬ್ಬರ ಎಲ್ಲಿಂದ ತಂದು ಹಾಕುಮ ಅಂತೆಲ್ಲ ಅಂತಾರೆ. ಹೌದು, ನಿಮಗೆ ಅದೇನು ಸಮಸ್ಯೆ? ನನಗೆ ಸಮಸ್ಯೆನೇ ಇಲ್ಲ. ನಾವು ಇರುವಂತ 24 ಸಮಯವನ್ನ ಹೇಗೆ ಉಪಯೋಗಿಸ್ಕೋತೀವಿ, ಯಾವ ವೃತ್ತಿ ನಾವು ಪ್ರೀತಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಖಂಡಿತ. ಅಂದ್ರೆ ನೀವು ಚೆನ್ನಾಗಿ ಗಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಎಲ್ಲ ಹಾಕಂತೀವಿ? ಖಂಡಿತ ಹಾಕ್ತಾಯಿದೀವಿ ಸರ್. ಮತ್ತೆ ದನ ಇಲ್ಲ ನಿಮ್ಮ ಹತ್ರ ಅಂದ್ರಲ್ಲ? ಎರಡು ದನ ಹೇಳಿದ್ರೆ ಆಡು ಕುರಿ ದನ ಎಲ್ಲವೇ ಅಂತ ಹೇಳಿದೆ ಸರ್. ಇರೋದ್ಕೆ ಮಾಡ್ತಾ ಇರೋದು. ಮತ್ತೆ ದನಿಂದ ನಾನು ರಸ್ತೆಲಿ ಹೋಗ್ಬೇಕಾದ್ರೆ ಸರ್ ನಾನು 10 ಕಿಲೋಮೀಟರ್ ಪ್ರಯಾಣ ಮಾಡ್ತೀನಿ, ನನ್ನ ಸ್ಕೂಟರ್ಗೆ ಒಂದು ಚೀಲ ಇಟ್ಕೊಂಡಿದ್ದೀನಿ, ಎಲ್ಲೇ ಸಿಗ್ರು ಚೀಲಕ್ಕೆ ಗೊಬ್ಬರ ತುಂಬಿಕೊಂಡು ಹೋಗ್ತೀನಿ. ಏನ್ ರಸ್ತೆಲಿ ಬಿದ್ದಿರುವಂತ ತೊಪ್ಪೆ ದನಿನ ತೊಪ್ಪೆಗಳನ್ನ ನಾನು ಜಮೀನ್ಗೆ ಹಾಕ್ತೀನಿ. ನನ್ನ 1 ಎಕರೆ ಜಮೀನಿಗೆ ನಾನು ನನ್ನ ಜಮೀನ್ ನನ್ನ ಮನೆ ಗೊಬ್ಬರನೇ ಹೊಡೆದಿಲ್ಲ ಸರ್, ನಾನು ಪ್ರತಿನಿತ್ಯ ತಗೋಗುವಂತ ಗೊಬ್ಬರನೇ ಸ್ಟಾಕ್ ಮಾಡ್ತೀನಿ, ಅದೇ ಆಗುತ್ತೆ. ಈ ರೀತಿ ಎಲ್ಲ ಅಂದ್ರೆ ನಾವು ಹೆಂಗೆ ಭೂಮಿಯನ್ನ ಪ್ರೀತಿಸ್ತೀವಿ ನಮ್ಮ ಬದುಕಿನ ಅದ್ರ ಮೇಲೆ ಡಿಪೆಂಡ್ ಸರ್. ಸಂತೋಷ. ಅಂತಿಮವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಅತೀಫ್ ಅವರೇ? ಸರ್, ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಒಂದು ಕಿವಿ ಮಾತೇನಂತ ಹೇಳಿದ್ರೆ, ನೀರಿನ ಬಳಕೆ ಇರಲಿ ಸರ್ ಜಮೀನುಗಳಿಗೆ, ಆದರೆ ನಿಯಂತ್ರಿತ ನೀರಿನ ಬಳಕೆ ಆದಲ್ಲಿ ಬಹಳ ಉತ್ತಮ. ಸ್ವತಃ ಬೆಳೆಗೆ ಎಷ್ಟು ಬೇಕಷ್ಟು ನೀರನ್ನು ಕೊಟ್ಟರೆ ಸಾಕು, ಅದರ ಜೊತೆಗೆ ಮಣ್ಣಿನ ಒಂದು ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೆ ರೈತರು ವರ್ಷಕ್ಕೆ ಆಗಲೇ ಹೇಳಿದ್ನಲ್ಲ ಸರ್, ಕೈಲಾದಷ್ಟು ಸಾವಯವ ಅಂಶವನ್ನು ಸೇರಿಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಮಣ್ಣನ್ನ ನಮ್ಮ ಮುಂದಿನ ಪೀಳಿಗೆ ನಮಗೆ ಸಾಲ ಕೊಟ್ಟಿದೆಯಂತೆ ಸರ್. ಹೇಳ್ಬಿಟ್ಟಲ್ಲ ಬಸವರಾಜ್, ಹೌದು ಹೌದು, ನನ್ನ ಮಗನಿಗೆ ಬಹಳ ಇದಾಗಿ ಬಿಟ್ಟು ಹೋಗ್ಬೇಕು, ಮಣ್ಣು ಬಿಟ್ಟು ಹೋಗ್ಬೇಕು. ಸಂತೋಷ. ಅವರಿಗೆ ಅದನ್ನ ಬಹಳ ಉತ್ತಮ ರೀತಿಯಲ್ಲಿ ಹಿಂತಿರುಗಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದಾಗ ಅದು ಸಾಧ್ಯವಾಗುತ್ತೆ ಸರ್, ಖಂಡಿತವಾಗಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು, ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಮೇಡಮ್? ಹಾಂ, ಹೇಳ್ತೀನಿ ಸರ್. ಸೊ ನನ್ನ ಮೊಬೈಲ್ ಸಂಖ್ಯೆ 9 9 6 4 3 3 1 9 5 8. ಇನ್ನೊಮ್ಮೆ ಹೇಳ್ತೀರಾ? 9 9 6 4 3 3 1 9 5 8. ಇನ್ನೂ ಸರಿ ಹೇಳ್ಬೋದು. 9 9 6 4 3 3 1 9 5 8. ತಮ್ಮದು ಬಸವರಾಜ್ ಅವರೇ. ಸರ್, ನಂದು ಹೇಳಕ್ ಮೊದಲೇ ಒಂದು ಮಾತು ಹೇಳ್ಬಿಡ್ತೀನಿ. ವಿಜ್ಞಾನಿಗಳು ಮತ್ತು ರೈತರು ರೈಲ್ವೆ ಹಳಿ ಥರ ಜೊತೆಲೇ ಸಾಗಿದ್ರೆ ಅತ್ಯುತ್ತಮ ಭವಿಷ್ಯನ ಕಟ್ಬೋದು ಅಂತ ಹೇಳಿದೆ. ನನ್ನ ನಂಬರ್ ಹೇಳ್ತೀನಿ, 7 3 5 3 5 6 4 9 0 2. ಇನ್ನೊಮ್ಮೆ 7 3 5 3 5 6 4 9 0 2. ಇನ್ನೂ ಒಂದ್ಸರಿ 7 3 5 3 5 6 4 9 0 2. ಒಳ್ಳೆಯದು ಬಸವರಾಜ್ ಅವರೇ ಹಾಗೂ ಡಾಕ್ಟರ್ ಅತೀಫ್ ಅವರೇ, ಇದುವರೆಗೂ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆ ಕುರಿತು ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದವರು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಅತೀಫಾ ಮುನಾವರಿ ಮತ್ತು ಮಂಡ್ಯ ತಾಲೂಕು ಜಯಪುರ ಗ್ರಾಮದ ಜೆಕೆ ಬಸವರಾಜ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ ಅವರದಾಗಿತ್ತು. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರು. ಹಾಲುಮಲೆಯ ಮಲೆ 77 ಮಲೆ ಮಾದೇವ್ಗೆ ಹುಗೆ ನೀ ಹಾಲು ಮಲೆ 7 ಮಲೆ 77 ಮಲೆ ಮಾದೇವ್ಗೆ ಹುಗೆ ನೀ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮೇಲೆ ದೇವನಿಗೆ ಚೆಲ್ಲಿದರು ಮಲ್ಲಿಗೆಯ